ಧಿವಿನ್ ಅಂತ್ಯಕ್ರಿಯೆ. ಹಾಗೂ ರಾಜ್ಯದ ವಿವಿಧೆಡೆ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:50:21. ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ರೈತ ಬಾಂಧವರಿಗೆಲ್ಲ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೇವು ಮೆಲುಕು, ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಲಿದ್ದೀರಿ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಿಸಿ ಫಾರಂ, ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಕೇಳಿ ಮೇವು ಮೆಲುಕು. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಗಿಡ ಕೊಟ್ಟ ದೇವರಿಗೆ ನೀ ವಂದಿಸು. ಕೇಳುಗರೆ, ಇಂದಿನ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ವಿವಿಧ ಮೇವು ಬೆಳೆಗಳಲ್ಲಿ ಸುಧಾರಿತ ತಳಿಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಅವರೊಂದಿಗೆ ಸಂದರ್ಶನವಿದೆ. ಡಾಕ್ಟರ್ ಮಹದೇವ್ ಅವರೇ ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಗಳೇ. ತಾವು ಇವತ್ತಿನ ದಿವಸ ವಿವಿಧ ಮೇವಿನ ಬೆಳೆಗಳು, ಅದರ ಸುಧಾರಿತ ತಳಿಗಳು, ಈ ತಳಿಗಳ ಪ್ರಾಮುಖ್ಯತೆ, ಈ ತಳಿಗಳ ಗುಣ ವಿಶೇಷತೆಗಳು, ಯಾವ ಹಂಗಾಮಿನಲ್ಲಿ ಇದನ್ನು ಬೆಳಕೋಬಹುದು, ಈ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ ಕೇಶವಮೂರ್ತಿಗಳೇ, ನಾವು ಮೇವಿನ ಬೆಳೆಗಳು ಅಂತ ಹೇಳಿದಾಗ ಹಲವಾರು ಬೆಳೆಗಳು ನಮ್ಮ ಕಣ್ಣಿಗೆ ಕಾಣ್ತದೆ. ಮುಖ್ಯವಾಗಿ ನಾವು ಅದನ್ನು ಎರಡು ವಿಭಾಗಗಳಾಗಿ ಗುರುತಿಸ್ತೇವೆ. ಒಂದು ಏಕದಳ ಮೇವಿನ ಬೆಳೆಗಳು, ಮತ್ತು ದ್ವಿದಳ ಮೇವಿನ ಬೆಳೆಗಳು. ಈ ಏಕದಳ ಮತ್ತು ದ್ವಿದಳ ಎರಡೂ ಮೇವಿನ ಬೆಳೆಗಳು ಭಾಳ ಪ್ರಾಮುಖ್ಯತೆ ಪಡ್ಕೊಳ್ತವೆ. ರಾಸುಗಳಿಗೆ ನಾವು ಅದನ್ನು ಕೊಟ್ಟಾಗ ಅದು ಸುಮಾರು 70% ಏಕದಳ, 30% ದ್ವಿದಳ ಸೇರಿಸಿದಾಗ ಅದಕ್ಕೆ ಸಮತೋಲನವಾದ ಒಂದು ಪ್ರೋಟೀನ್ ಅಂಶ ಮತ್ತು ಕಾರ್ಬೋಹೈಡ್ರೇಟ್ ಅಂಶ ಇವೆಲ್ಲ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು 70% ಮತ್ತು 30% ಮಿಶ್ರಣ ಮಾಡಿ ಪ್ರತಿ ದಿವಸ ಆ ಒಂದು ಕೊಡುವಂಥ ಮೇವನ್ನ ಕೊಡಬೇಕಾಗತ್ತೆ. ಈ ದೃಷ್ಟಿನಲ್ಲಿ ರೈತರು ಎರಡೂ ಗುಂಪಿನ ಮೇವಿನ ಬೆಳೆಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಅದರಲ್ಲಿ ಮೊದಲೇದಾಗಿ ಈಗ ನಾನು ಹೇಳುವಂಥ ಏಕದಳ ಗುಂಪಿನಲ್ಲಿ ಬರುವಂಥದ್ದು, ಎಗೇನ್ ಮತ್ತೆ ಏಕದಳ ಗುಂಪಿನಲ್ಲಿ ಹಲವಾರು ತರಹದ ಮೇವಿನ ಬೆಳೆಗಳಿದ್ದಾವೆ. ಅದರಲ್ಲಿ ಬಹುವಾರ್ಷಿಕ ಮೇವಿನ ಬೆಳೆಗಳು ಬರ್ತವೆ, ಏಕವಾರ್ಷಿಕ ಮೇವಿನ ಬೆಳೆಗಳು ಬರ್ತವೆ, ಮತ್ತು ಏಕಕಟಾವು ಮೇವಿನ ಬೆಳೆಗಳು ಬರ್ತವೆ, ಮರಗಿಡಗಳು ಬರ್ತದೆ. ಈಗ ನಾನು ಮೊದಲನೇದಾಗಿ ಏಕದಳ ಮೇವಿನ ಬೆಳೆಗಳು, ಅದರಲ್ಲಿ ಬಹುವಾರ್ಷಿಕ ಬೆಳೆಗಳು ಮತ್ತು ಏಕವಾರ್ಷಿಕ ಅಥವಾ ಅಲ್ಪಾವಧಿ ಬೆಳೆಗಳು, ಈ ಎರಡನ್ನು ನಾನು ವಿವರಣೆಯಾಗಿ ಕೊಡ್ತೇನೆ. ಮೊದಲನೇದಾಗಿ ಬಹುವಾರ್ಷಿಕ ಬೆಳೆಗಳಲ್ಲಿ ಅತಿ ಪ್ರಮುಖವಾದ ಮೇವಿನ ಬೆಳೆ ಎಂದರೆ ನೇಪಿಯರ್, ಸಜ್ಜೆ ಮತ್ತು ನೇಪಿಯರ್ ಸಂಕರ್ಣ ಹುಲ್ಲು, ಅಥವಾ ಸಾಮಾನ್ಯವಾಗಿ ನಾವು ಅದನ್ನು ನೇಪಿಯರ್ ಹುಲ್ಲು ಅಂತ ಕರಿತೀವಿ. ಇದರ ವಿಶೇಷತೆ ಏನಂದರೆ ಈ ಹುಲ್ಲು ಹೆಚ್ಚು ಇಳುವರಿ ಕೊಡುವಂಥ, ಈಗ ಲಭ್ಯ ಇರುವ ಎಲ್ಲ ಮೇವಿನ ಬೆಳೆಗಳಲ್ಲಿ ಗಮನಿಸಿದರೆ ಹೆಚ್ಚು ಇಳುವರಿ ಕೊಡುವಂಥ ಒಂದು ಗುಂಪಿಗೆ ಸೇರುವಂಥ ಮೇವಿನ ಬೆಳೆ. ಇದು ಯಾಕೆ ಹೇಳ್ತೀವಿ ಅಂದರೆ ಇದು ಕಾಂಡ, ಎಲೆ ಮತ್ತು ಕಬ್ಬಿನ ರೀತಿಯಲ್ಲಿ ಬೆಳೆಯುವಂಥ ಒಂದು ಬೆಳೆ ಇವೆಲ್ಲ. ಹಾಗೆ ಹೆಚ್ಚು ಉತ್ಕೃಷ್ಟವಾಗಿ ಬೆಳೆದು ಹೆಚ್ಚು ಇಳುವರಿ ಕೊಡುವಂಥ ಬೆಳೆಗಳಾಗಿರೋದ್ರಿಂದ ಈ ಒಂದು ಸಜ್ಜೆ ಮತ್ತು ನೇಪಿಯರ್ ಸಂಕರ್ಣ ಹೈಬ್ರಿಡ್ಗಳು ಆ್ಯಕ್ಚುಲಿ ಇವು, ಇವುಗಳನ್ನು ಯಾವ ರೀತಿ ಉತ್ಪಾದನೆ ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಸಜ್ಜೆ ಮತ್ತು ನೇಪಿಯರ್ ಹುಲ್ಲು ಎರಡನ್ನು ಕ್ರಾಸ್ ಮಾಡಿದಾಗ ಬರುವಂಥ ಇದೊಂದು ನಪುಂಸಕ ಹುಲ್ಲು ಅಂದರೆ ಸ್ಟರೈಲ್ ಇರ್ತದೆ. ಇದು ಇದರಲ್ಲಿ ಯಾವುದೇ ಬೀಜಗಳು ಉತ್ಪಾದನೆ ಆಗಲ್ಲ. ಹಾಗಾಗಿ ಇದನ್ನು ಉತ್ಪಾದನೆ ಮಾಡುವಂಥ ಹಂತದಲ್ಲಿ ನಾವು ತುಂಡುಗಳ ಮುಖಾಂತರ ಅಥವಾ ಬೇರು ಬರೆಸಿದ ಕಾಂಡದ ಮುಖಾಂತರ ನಾವು ಇದನ್ನು ಮರು ಉತ್ಪಾದನೆ ಮಾಡಬೇಕಾಗುತ್ತೆ. ಈ ಒಂದು ಸಂಕರ್ಣ ಸಜ್ಜೆ ಮತ್ತು ನೇಪಿಯರ್ ಹುಲ್ಲಿನ ಸಂಕರ್ಣಗಳಲ್ಲಿ ಯಾವುದೇ ಥರದ ಬೀಜಗಳು ಬಿಡುವುದಿಲ್ಲ. ಸೊ ಹಾಗಾಗಿ ಬೀಜ ಬರೀ ಕಾಂಡದ ಮುಖಾಂತರನೇ ನಾವು ಇದನ್ನು ಮರು ಉತ್ಪಾದನೆ ಮಾಡಿ ಉಪಯೋಗಿಸ್ಬೇಕಾಗತ್ತೆ. ಮತ್ತು ಇನ್ನೊಂದು ವಿಶೇಷತೆ ಅಂದರೆ ಇದರಲ್ಲಿ ಎಲ್ಲ ಒಂದು ನಮ್ಮ ಒಂದು ಉಷ್ಣವಲಯ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಒಂದು ಬೆಳೆ ಇದು. ಉಷ್ಣವಲಯದಲ್ಲಿ ಹೆಚ್ಚು ನೀರು ಇರುವಂಥ ತೇವಾಂಶ ಇರುವಂಥ ಪ್ರದೇಶದಲ್ಲಿ ನಾವು ಹೆಚ್ಚು ಇಳುವರಿಯನ್ನು ಪಡ್ಕೋಬೋದು. ಅದ್ರ ಜೊತೆಗೆ ಇದರಲ್ಲಿ ವಿವಿಧ ತರಹದ ತಳಿಗಳು ನಾವು ಅಭಿವೃದ್ಧಿಪಡಿಸಿ ಸುಮಾರು 70 ವರ್ಷಗಳ ಒಂದು ಸಂಶೋಧನೆಯಲ್ಲಿ ಬಂದಂಥ ಸುಮಾರು ಹಲವಾರು ತಳಿಗಳು ಬಂದಿದ್ದಾವೆ. ನಮ್ಮಲ್ಲಿ ಹಿಂದೆ ಇದೇ ರೀತಿ ನಾವು ಸಜ್ಜೆ ಮತ್ತು ನೇಪೆರುಲಿನ ಸಂಕಣವನ್ನು ಮಾಡಿ ಅದರಲ್ಲಿ ಬಿಡುಗಡೆ ಮಾಡಿದಂಥ ಸುಮಾರು BH9, BH8, BH6, BH12 ಅಂತ ಈಗ ಹಲವಾರು ಹಳೆಯ ತಳಿಗಳಿದ್ದವು. ಆ ಹಳೆಯ ತಳಿಗಳಲ್ಲೂ ಜೊತೆಗೆ ಇಟ್ಕೊಂಡು ಇವಾಗ ಇತ್ತೀಚೆಗೆ ನಾವು ಸುಮಾರು ಹೊಸ ತಳಿಗಳನ್ನು ಒಂದು 15 ತಳಿಗಳು ಒಟ್ಟಾರೆ ಈಗ ಚಾಲ್ತಿಯಲ್ಲಿರುವಂಥ ತಳಿಗಳು ನಮ್ಮಲ್ಲಿ ಲಭ್ಯವಿದ್ದಾವೆ. ಅವುಗಳ ಒಂದೊಂದು ತಳಿಗಳ ವಿವರಣೆ ನೀಡೋದಾದರೆ ಮತ್ತೆ ಎರಡು ವಿಭಾಗಗಳಿಗೆ ಮಾಡ್ಕೋಬೋದು ನಾವು. ಕಾಂಡಭರಿತ ತಳಿಗಳು, ಎಲೆಭರಿತ ತಳಿಗಳು. ಎಲೆಭರಿತ ತಳಿಗಳಲ್ಲಿ ಹೆಚ್ಚಿನ ಅಂಶ ಎಲೆ ಅಂಶ ಇರ್ತದೆ, ಕಾಂಡಭರಿತ ತಳಿಗಳಲ್ಲಿ ಹೆಚ್ಚಿನ ಅಂಶ ಕಾಂಡಭರಿತ ಇರ್ತದೆ. ಸೊ ಇವೆರಡುಗಳ ವ್ಯತ್ಯಾಸ ಏನಪ್ಪ ಅಂದರೆ ಈ ಒಂದು ಪೌಷ್ಟಿಕತೆ ಇವನ್ನೆಲ್ಲ ಗಮನಿಸಿದಾಗ ಎಲೆಭರಿತ ತಳಿಗಳು ಹೆಚ್ಚು ಪೌಷ್ಟಿಕತೆಯನ್ನು ಹೊಂದಿರ್ತವೆ. ಆದರೆ ನಾವು ತೂಕ ಮತ್ತು ಇದನ್ನು ಗಮನಿಸಿದಾಗ ಕಾಂಡಭರಿತ ತಳಿಗಳು ಹೆಚ್ಚು ಇಳುವರಿ ಕೊಡುವಂಥ ಅಂಶಗಳನ್ನು ಹೊಂದಿರ್ತದೆ. ಈ ಎರಡು ಗುಣಗಳನ್ನು ಸಂವಹನಗೊಳಿಸಿ ಬೆಳೆಸಿರುವಂಥ ತಳಿಗಳು ಕೂಡ ಇದ್ದಾವೆ. ಅವುಗಳಲ್ಲಿ ನಾವು ಇತ್ತೀಚೆಗೆ ಬಿಡುಗಡೆ ಮಾಡಿದ PBN 342 ಅದು ಎರಡು ಗುಣಗಳನ್ನು ಹೊಂದಿರುವಂಥ ತಳಿ. ನಾನು ಎರಡು ಗುಂಪಿನಲ್ಲಿ ಹಲವಾರು ತಳಿಗಳ ವಿಶೇಷತೆ ಹೇಳ್ಬಿಡ್ತೇನೆ. ಮೊದಲನೇ ಕಾಂಡಭರಿತ ತಳಿಗಳಲ್ಲಿ ನಾವು ಹಿಂದೆ ಬಿಡುಗಡೆ ಮಾಡಿದಂಥ NB21 ಅಥವಾ DHN6, ನಮ್ಮ ಧಾರವಾಡ ಕೇಂದ್ರದಿಂದ ಬಿಡುಗಡೆ ಮಾಡಿದಂಥ DHN6 ಇರ್ಬೋದು, ಅಥವಾ ನಮ್ಮಲ್ಲಿ ಗೈಂಟ್ ನೇಪೇರ್ ಅಂತ ಇದೆ ಆ ಗೈಂಟ್ ನೇಪೇರ್ ಇರ್ಬೋದು, ಮತ್ತು BNH10 ಅಂತ ಇತ್ತೀಚೆಗೆ ಬಿಡುಗಡೆ ಮಾಡಿದಂಥ ತಳಿ ಇರ್ಬೋದು. ಈ 4-5 ತಳಿಗಳು ಹೆಚ್ಚು ಕಾಂಡಭರಿತವಾಗಿರ್ತದೆ. ಇವುಗಳ ವಿಶೇಷಗಳದ್ದು ಏನಂದರೆ ಇದು ಎತ್ತರವಾಗಿ ಬೆಳೀತದೆ, ಕಾಂಡಗಳ ಸಂಖ್ಯೆ ಜಾಸ್ತಿ ಇರ್ತದೆ, ಮತ್ತು ಇಲ್ಲಿ ಕೀಲುಗಳ ಸಂಖ್ಯೆ ಸಾಧಾರಣ ಮಟ್ಟದಲ್ಲಿರ್ತದೆ ಇವುಗಳಲ್ಲಿ. ಹಾಗಾಗಿ ಇದರಲ್ಲಿ ಎಲೆ ಅಂಶ ಕಡಿಮೆ ಆಗ್ತದೆ. ಯಾವ ತಳಿಗಳಲ್ಲಿ ಕೀಲುಗಳ ಸಂಖ್ಯೆ ಜಾಸ್ತಿ ಇರ್ತದೆ ಅವು ಎಲೆ ಅಂಶವನ್ನು ಜಾಸ್ತಿ ಹೊಂದಿರ್ತವೆ, ಮತ್ತು ಎಲೆ ಅಗಲಾಗಿರುವಂಥ ಒಂದು ಗುಣ ಹೊಂದಿರ್ತದೆ. ಆ ಎಲೆ ಅಂಶ ಜಾಸ್ತಿ ಇದ್ದಾಗ ಹಸುಗಳು ಅಥವಾ ರಾಸುಗಳು ಅದನ್ನು ಭಾಳ ಇಚ್ಛೆಯಿಂದ ಪಟ್ಟು ತಿನ್ನುತ್ತವೆ, ಯಾವುದೇ ಒಂದು ನಷ್ಟ ವೇಸ್ಟ್ ಆಗದೆ ಅಂತೆ ತಿನ್ಕೊಳ್ತದೆ. ಇದು ಒಂದು ಈ ಗುಂಪಿನಲ್ಲಿ ಬರುವಂಥ ಎಲೆಭರಿತ ಗುಂಪುಗಳಲ್ಲಿ ಯಾವ್ಯಾವ್ದು ಬರ್ತದಪ್ಪ ಅಂದರೆ ಈಗ ನಮ್ಮ ಕೊಯಮತ್ತೂರು ಸಂಶೋಧನಾ ಕೇಂದ್ರಗಳಿಂದ ಕೊಯಮತ್ತೂರಿಂದ ಬಿಡುಗಡೆ ಮಾಡ್ತ CO3, CO4, CO5, CO6 ಇವೆಲ್ಲ ಎಲೆಭರಿತ ತಳಿಗಳು. ಅದ್ರ ಜೊತೆಗೆ ನಮ್ಮಲ್ಲಿ ಬಿಡುಗಡೆ ಮಾಡಿದಂಥ PBN 342 ಅದು ಎಲೆಭರಿತ ತಳಿ. ಇನ್ನೊಂದು ಸುಗುಣ ಅಂತ ಬಿಡುಗಡೆ ಮಾಡಿದ ನಮ್ಮ ಕೇರಳ ಒಂದು ರಾಜ್ಯದಲ್ಲಿ, ಅದು ಕೂಡ ಎಲೆಭರಿತ ತಳಿ. ಈ ಎಲೆಭರಿತ ತಳಿಗಳ ಜೊತೆಗೆ ನಮ್ಮಲ್ಲಿ ಇನ್ನೂ ಒಂದು ಗುಂಪಿನ ತಳಿಗಳು ನಾವು ಕಾಣ್ತೇವೆ. ನಮ್ಮಲ್ಲೇ ಬಿಡುಗಡೆ ಮಾಡಿದಂಥ BH9 ತಳಿ, ಇದು ಇನ್ನೊಂದು ವಿಶೇಷತೆಯನ್ನು ಹೊಂದಿದೆ. ಇದೇನಪ್ಪ ಅಂದರೆ ಇದು ಕಾಂಡದಲ್ಲಿ ಹೆಚ್ಚಿನ ಸಕ್ಕರೆ ಅಂಶ ಇರೋದರಿಂದ ಇದನ್ನು ನಾವು ಸೈಲೇಜ್ ಮಾಡೋದಕ್ಕೂ ಕೂಡ ಯೋಗ್ಯವಾದ ತಳಿ, ಸೂಕ್ತವಾದ ತಳಿ ಅಂತ ಇದೊಂದನ್ನೇ ನಾವು ಕರೆಯಬಹುದು. ಬೇರೆ ಎಲ್ಲ ತಳಿಗಳೇ ಅದೊಂದು ಕಾಂಡದಲ್ಲಿ ಸಕ್ಕರೆ ಅಂಶ ಕಡಿಮೆ ಇರ್ತದೆ, ಆದರೆ ನಮ್ಮಲ್ಲಿ ಬಿಡುಗಡೆ ಮಾಡಿದಂಥ BH9 ತಳಿ ಅದನ್ನು ಗುರುತಿಸೋದು ಹೇಗಪ್ಪ ಅಂದರೆ ಪರ್ಪಲ್ ಕಣ್ಣು ಬಣ್ಣದ ಕಾಂಡ ಇರ್ತದೆ, ಎಲೆ ಹಸಿರಾಗಿರ್ತದೆ. ಈ ಒಂದು ಗುರುತಿಸುವಿಕೆಯಿಂದ ನಾವು ಅದನ್ನು ಗುರುತಿಸ್ಬೋದು. ಮತ್ತು ಅದನ್ನು ನಾವು ಕಟಾವು ಮಾಡಿದಾಗ ರಸಭರಿತವಾದ ಒಂದು ಕಾಂಡ ಇರ್ತದೆ. ಇದನ್ನು ಹೆಚ್ಚು ಇಷ್ಟಪಟ್ಟು ಈ ರಾಸುಗಳು ತಿಂತವೆ ಅದನ್ನು. ಸೊ ಈ ದೃಷ್ಟಿಯಿಂದ ನಾವು ಇದನ್ನು ಸೈಲೇಜ್ ಮಾಡೋದಕ್ಕೂ ಉಪಯೋಗಿಸ್ಬೋದು, ಮತ್ತು ಹಸಿರು ಮೇವಾಗಿಯೂ ಕೂಡ ಉಪಯೋಗಿಸ್ಬೋದು ಈ ಒಂದು ತಳಿಯನ್ನು. ಇದು ನಮ್ಮಲ್ಲೂ ಕೂಡ ಲಭ್ಯ ಇದೆ ಇದರ ಒಂದು ಕಾಂಡಗಳು. ಇದ್ರ ಜೊತೆಗೆ ಇನ್ನೊಂದು BH18 ಅಂತ ನಾವು ಹಿಂದೆ ಬಿಡುಗಡೆ ಮಾಡಿದಂಥದ್ದು ಸಣ್ಣ ಕಾಂಡದ ತಳಿ. ಇದು ಸಣ್ಣ ಕಾಂಡದ ತಳಿ ಆಗಿರೋದು ಏನಕ್ಕೆ ಉಪಯೋಗ ಆಗ್ತದೆ ಅಂದರೆ ಹಲವಾರು ಸಣ್ಣ ಕಾಂಡ ತಳಿಗಳು ಈ ಕುರಿ ಮೇಕೆಗಳಿಗೆ ಸೂಕ್ತವಾಗಿರ್ತದೆ. ದಪ್ಪ ಕಾಂಡದಿದ್ದರೆ ಕುರಿ ಮೇಕೆಗಳು ತಿನ್ನೋದಿಲ್ಲ ಅದನ್ನು ಸಲೀಸಾಗಿ. ಅದಕ್ಕಾಗಿ ಸಣ್ಣ ಕಾಂಡದ ತಳಿಗಳನ್ನು ನಾವು ಹೆಚ್ಚು ಕೀಲುಭರಿತ ತಳಿಗಳನ್ನು ನಾವು ಕುರಿ ಮೇಕೆಗೆ ನಾವು ಶಿಫಾರಸು ಮಾಡ್ತೇವೆ. ಅದರಲ್ಲಿ ಶಿಫಾರಸು ಮಾಡೋದಕ್ಕೆ ಮೊದಲನೇದಾಗಿ BH18 ಈ ತಳಿನ ನಾವು ಮಾಡಿ ಬೆಳಿಬೋದು. ಅದೇ ರೀತಿ ಈಗ ನಮ್ಮಲ್ಲಿ ಸುಮಾರು ಕುಬ್ಜವಾಗಿ ಬೆಳೆಯುವಂಥ ಹೆಚ್ಚು ಕೀಲುಗಳಿರುವಂಥ ಸುಮಾರು ತಳಿಗಳಿದ್ದಾವೆ. ಅದರಲ್ಲಿ ನಾವು ಇನ್ನೂ ಅದಕ್ಕೆ ಸಂಶೋಧನೆ ಮಾಡ್ತಾನೆ ಇದ್ದೀವಿ. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂಥ ಸುಮಾರು ಆಸ್ಟ್ರೇಲಿಯನ್ ನೇಪಿಯರ್ ಅಂತ ಕರೀತಾರೆ. ಅದು ಕೂಡ ಹೆಚ್ಚು ಕೀಲುಗಳುಳ್ಳ ಮತ್ತು ಸಾಮಾನ್ಯ ಅಂತರದ ಎತ್ತರದಲ್ಲಿ ಬೆಳೆಯುವಂಥ ತಳಿ ಅದು ಕೂಡ. ಅದನ್ನು ನಾವು ಕೀಲುಭರಿತ ಜಾಸ್ತಿ ಇರೋದರಿಂದ ಅದನ್ನು ಕುರಿ ಮೇಕೆಗಳಿಗೆ ನಾವು ಹೆಚ್ಚು ಸೂಕ್ತವೆಂದು ನಿರ್ಧರಿಸಬಹುದು. ಸೊ ಇವಿಷ್ಟು ತಳಿಗಳು, ಸುಮಾರು 15 ತಳಿಗಳು. ಅದರಲ್ಲಿ ಇನ್ನೊಂದು ತಳಿ ನಮ್ಮಲ್ಲಿ ಗೈಂಟ್ ನೇಪೇರ್ ಅಂತ ಇದೆ. ಅದು ಹೆಚ್ಚು ಕಡಿಮೆ ನಮ್ಮ ಒಂದು ಕಬ್ಬಿಗೆ ಹೋಲಿಕೆ ಬೆಳೆಯುವಂಥ ತಳಿ. ಎತ್ತರವಾಗಿ ಬೆಳೆಯೋದು, ಕಾಂಡವೂ ದಪ್ಪ ಇರ್ತದೆ, ಎಲೆಯೂ ದಪ್ಪ ಇರ್ತದೆ. ಮತ್ತು ಆ ಒಂದು ಈ ಹೂ ಬಿಡುವ ಅಂಶಗಳನ್ನು ನಾವು ಇಲ್ಲಿ ಗಮನಿಸಿದಾಗ ಕೆಲವು ಹೆಚ್ಚು ಹೂ ಬಿಡುವ ಅಂಶಗಳಿದೆ, ಕೆಲವು ಕಡಿಮೆ ಹೂ ಬಿಡುವ ಅಂಶ ಇದೆ. ಈಗ ನಮ್ಮಲ್ಲಿ DHN-6 ಅಂತ ಹೇಳಿದೆ, DHN-6 ಇರ್ಬೋದು, BNH-10 ಇರ್ಬೋದು, ಇವೆಲ್ಲ ಹೂಗಳನ್ನು ಜಾಸ್ತಿ ಬಿಡುವಂಥ ತಳಿಗಳು. ಇವು ಜಾಸ್ತಿ ನಮಗೆ ಸಾಧಾರಣ ಮಟ್ಟ ಅಥವಾ ಕಡಿಮೆ ವಿರಳವಾಗಿ ಹೂ ಬಿಟ್ಟರೆ ಅದು ಒಳ್ಳೆಯ ತಳಿ ಎಂದು ನಾವು ಗುರುತಿಸ್ತೀವಿ. ಹೂ ಬಿಟ್ಟಾಗ ಆ ಒಂದು ಮೇವಿನ ಗುಣಲಕ್ಷಣಗಳು ಕಡಿಮೆಗೊಳ್ಳುತ್ತಾ ಹೋಗ್ತಾ ಇರ್ತವೆ ಹೂ ಬಿಟ್ಟ ಸಂದರ್ಭದಲ್ಲಿ. ಹೂ ಕಡಿಮೆ ಇದ್ದಷ್ಟು ಒಳ್ಳೆಯದು. ಸೊ ಈ ದೃಷ್ಟಿನಲ್ಲಿ ಈಗ ನಾವು ಲಭ್ಯ ಇರುವ ಇನ್ನೊಂದು ಮಾರುಕಟ್ಟೆಯಲ್ಲಿ ಲಭ್ಯ ಇರುವ ಸೂಪರ್ ನೇಪೇರ್ ಅಂತ ತಳಿ ಕೂಡ ಇದು. ಇದರ ಒಂದು ಕಾಂಡವು ಕೂಡ ಮೃದುವಾಗಿದೆ, ಎಲೆ ಮತ್ತು ಕಾಂಡದಲ್ಲಿ ಯಾವುದೇ ಒಂದು ಸೋಂಕಿಲ್ಲ, ತಿನ್ನುವಂಥ ಗ್ರಾಸುಗಳು ಇಷ್ಟಪಡ್ತವೆ. ಇದರ ಜೊತೆಗೆ ನಮ್ಮಲ್ಲಿ ಬಿಡುಗಡೆ ಮಾಡಿರುವಂಥ ಈ ಒಂದು BNH-10, PBN-342, DHN-6 ಮತ್ತು NB-21 ಕಾಂಡ ಭಾಳ ಗಟ್ಟಿಯಾದ ಕಾಂಡ, ಅದರಲ್ಲಿ ಸೋಂಕಿರ್ತದೆ. ನಮ್ಮ ಕೈಯನ್ನೇ ನಮ್ಮ ಬೆರಳುಗಳನ್ನು ಕುಯ್ಯುವಂಥವಷ್ಟು ಅದು ರಫ್ ಆಗಿರ್ತದೆ ಎಲೆ, ಹಾಗಾಗಿ ಅದನ್ನು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಹಿಂದಿನ ತಳಿಗಳಿಗೆ ಹೋಲಿಕೆ ಮಾಡಿದ್ರೆ ಈಗಿನ ತಳಿಗಳು ಹೆಚ್ಚು ರೀತಿಯಲ್ಲಿ ಅದು ಗುಣಮಟ್ಟದಲ್ಲಿ ಉತ್ತಮವಾದ ಒಂದು ಅಂಶಗಳನ್ನು ಹೊಂದಿರ್ತವೆ, ಮತ್ತು ಹೆಚ್ಚು ಪೋಷಕಾಂಶಗಳನ್ನು ಲಭ್ಯತೆಯಲ್ಲೂ ಕೂಡ ಜಾಸ್ತಿ ಇರುತ್ತೆ. ಅದನ್ನು ಇವಿಷ್ಟು ಅಂಶಗಳನ್ನು ಗಮನಿಸಿದಾಗ ನಾವು ರೈತರು ಇತ್ತೀಚಿನ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಸೊ ಈ ಒಂದು 15 ತಳಿಗಳು ನಮ್ಮಲ್ಲಿ ಆ ಒಂದು ಪ್ರಾತ್ಯಕ್ಷತೆಯಲ್ಲಿ ಮಾಡಿದ್ದೀವಿ, ಅದನ್ನು ಮರು ಉತ್ಪಾದನೆ ಮಾಡೋಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ರೈತರಿಗೆ ಬೇಕು ಅನ್ನೋಂಥ ರೈತರಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ಕೇಂದ್ರಗಳಲ್ಲಿ, ಸಂಶೋಧನಾ ಕೇಂದ್ರಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇದರ ಕಾಂಡ ಭರಿತ ತಳಿಗಳನ್ನು ನಾವು ಅಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ರೈತರಿಗೆ. ಇದು ಇನ್ನೊಂದು ಇದರನ್ನು ಒಂದು ವಿಶೇಷಗಳೇನೆಂದರೆ ನಾವು ಇದನ್ನು ವರ್ಷದ ಎಲ್ಲ ಕಾಲದಲ್ಲೂ ಬೆಳ್ಕೊಬೋದು. ಈ ತಳಿಗಳು ಸುಮಾರು 50-55 ದಿವಸಕ್ಕೆ ಕಟಾವು ಮಾಡ್ಬೋದು ನಾವು, ಒಂದೊಂದು ಸುಮಾರು ವರ್ಷಕ್ಕೆ ಇಲ್ಲಾಂದರೆ 6-7 ಕಟಾವು ನಾವು ಇದನ್ನು ಮಾಡಿಸ್ಕೋಬೋದು. ಹಾಗಾಗಿ ಇದು 6-7 ಕಟಾವು ಮಾಡಿದ್ರೆ ನಮಗೆ ಇಲ್ಲಾಂದರೂ ಪ್ರತಿ ಕಟಾವಿಗೆ ನಾವು ಒಂದು 15-20 ಟನ್ನು ಮಾಡಿಸ್ಕೊಂಡ್ರೆ ಸುಮಾರು 70-80 ಟನ್ನು ತನಕ ನಾವು ಇದನ್ನ ಇಳುವರಿ ತೆಗೆಯಬೋದು ಒಂದು ಎಕರೆಗೆ. ಸೊ ಇದು ಇದರ ಒಂದು ವಿಶೇಷಗಳು. ಅದರಲ್ಲಿ ಎಲೆ ಭರಿತ ತಳಿಗಳಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಇರ್ತದೆ, ಆದರೆ ಅದು ಹೆಚ್ಚು ಪೌಷ್ಟಿಕವಾಗಿರ್ತದೆ. ಹಾಗಾಗಿ ರೈತರು ಎರಡೂ ರೀತಿಯ ತಳಿಗಳನ್ನು ಆಯ್ಕೆ ಮಾಡ್ಕೋಬೋದು. ನಾವು ಇದರಲ್ಲಿ ಇನ್ನೊಂದು ಅಂಶಗಳನ್ನು ನಾವು ಇದರಲ್ಲಿ ಗಮನಿಸಿದ್ದೀವಿ. BNH-10 ಅನ್ನೋ ತಳಿ ಈ ಒಂದು ಬರವನ್ನು ತಡ್ಕೊಳ್ಳುವಂಥ ತಳಿ. ಉಳಿದ ಎಲ್ಲ ತಳಿಗಳನ್ನ ನಾವು ನೇಪೇರು ಹುಲ್ಲಿನ ತಳಿಗಳನ್ನ ಬೆಳಿಬೇಕು ಅಂದರೆ ನಮ್ಮಲ್ಲಿ ಸದೃಷ್ಟವಾಗಿ ನೀರಿನ ಲಭ್ಯತೆ ಚೆನ್ನಾಗಿರಬೇಕು, ಇವು ನೀರಿನ ಕೊರತೆಯನ್ನು ತಡ್ಕೊಳ್ಳಲ್ಲ. ಅದರಗಳಲ್ಲಿ ಅವುಗಳೆಲ್ಲದರಲ್ಲೂ ತಡ್ಕೊಳ್ಳುವಂಥ ಒಂದು ಶಕ್ತಿ ಇರೋದಂದರೆ BNH-10, ಎಲ್ಲಿ ಕಡಿಮೆ ಮಳೆ ಆಶ್ರಿತ ಅಥವಾ ಕಡಿಮೆ ನೀರಿನ ಲಭ್ಯತೆ ಇರ್ತದೆ ಅಂಥ ಕಡೆ ಈ ಒಂದು ತಳಿಯನ್ನು ಬೆಳೀಬೋದು. ಸೊ ಇದು ಇಲ್ಲಿ ಈ ತನಕ ನಾನೇನು ಹೇಳಿದೆ ಈ ಒಂದು 10-15 ತಳಿಗಳನ್ನು, ಇವು ಸಜ್ಜೆ ಮತ್ತು ನೇಪೆರುಲ್ಲಿನ ಸಂಕರ್ಣ ತಳಿಗಳು ಅಥವಾ BNH-10 ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನೇಪೆರುಲ್ಲುಗಳ ತಳಿಗಳು ನಮ್ಮಲ್ಲಿ ಲಭ್ಯ ಇರುವಂಥದ್ದು. ಇದರ ನಂತರ ನಮಗೆ ಸಿಗುವಂಥ ಇನ್ನೊಂದು ಉತ್ತಮವಾದ ಬೆಳೆ ಅಂದರೆ ಗಿನ್ನಿ ಹುಲ್ಲು. ಗಿನ್ನಿ ಹುಲ್ಲಿನ ಸುಮಾರು 6-7 ತಳಿಗಳನ್ನು ನಾವು ಇಲ್ಲಿ ಅಭಿವೃದ್ಧಿಪಡಿಸಿ ಅವನ್ನು ಮಾರುಕಟ್ಟೆಯಲ್ಲಿದ್ದಾವೆ. ಅವುಗಳಲ್ಲಿ ಮುಖ್ಯವಾಗಿ ನಾವು ಇತ್ತೀಚೆಗೆ ಬಿಡುಗಡೆ ಮಾಡಿದಂಥ ಒಂದು ನಮ್ಮ ತಳಿಗಳಲ್ಲಿ JHGG-08-1 ಅಂತ ಈ ತಳಿ ನಮ್ಮಲ್ಲಿ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದೀವಿ. ಇದಕ್ಕೆ ಇಂದಿನ ಬಿಡುಗಡೆ ಮಾಡಿದಂಥ ಸುಮಾರು ಮ್ಯಾಕ್ಯುನೆ, ರಿವರ್ಸ್ ಡೇಲ್ ಅಂತ ಇದೆ. ಅದರಲ್ಲೂ ಈ ಕಡಿಮೆ ಹೂವು ಬರೋದು ಅಥವಾ ಹೂವು ಬರದೇ ಇರುವಂಥ ತಳಿಗಳನ್ನು ನಾವು ಗುರುತಿಸಿದ್ವಿ. ಇಲ್ಲಿ ಸಾಧಾರಣವಾಗಿ ನೇಪೇರ್ ಗಿನ್ನಿ ಹುಲ್ಲಿನಲ್ಲಿ ಅದೊಂದು ನಕಾರಕ ಅಂಶ ಯಾವುದಂದರೆ ಹೆಚ್ಚು ಹೂ ಬಿಟ್ಟಾಗ ಆ ಹೂ ಬೀಜಗಳು ಈ ಸಗಣಿ ಮುಖಾಂತರ ಹೋಗಿ ಎಲ್ಲ ಕಡೆ ಹರಡಿ ಒಂದು ರೀತಿ ಕಾಡಾಗುವಂಥ ಸನ್ನಿವೇಶ ಬರ್ತದೆ. ಕೃಷಿ ಭೂಮಿಗಳಿರುವ ಕಡೆ ಇದು ಸಮಸ್ಯೆಯಾಗಿ ಪರಿವರ್ತನೆ ಆಗ್ತದೆ. ಆ ದೃಷ್ಟಿಯಿಂದ ನಾವೇನು ಮಾಡಿದ್ದೀವಿ, ಹೂವು ಬಾರದೇ ಇರುವಂಥ ಒಂದು ತಳಿಗಳನ್ನು ಇದರಲ್ಲಿ ಅಭಿವೃದ್ಧಿಪಡಿಸುವ ದಿಕ್ಕಿನಲ್ಲಿ ಒಂದು ಹೊಸ ತಳಿಯನ್ನು ಗಿನ್ನಿ ಮ್ಯುಟೆಂಟ್ ತಳಿ ಅಂತ, ಮಂಡ್ಯ ಗಿನ್ನಿ ಮ್ಯುಟೆಂಟ್ ತಳಿ ಅಂತ, ಅದನ್ನು ಕೂಡ ನಾವು ಇವತ್ತು ಬಿಡುಗಡೆಗೆ ರೆಡಿ ತಯಾರು ಮಾಡಿಕೊಂಡು ಈಗ ಕ್ಷೇತ್ರ ಮಟ್ಟದಲ್ಲಿ ಅವನ್ನ ಪ್ರಯೋಗಗಳನ್ನು ಯಶಸ್ವಿಯಾಗಿ ಹಾಕ್ಕೊಂಡಿದ್ದೇವೆ. ಇದರ ಬೀಜ ಬಂದರೆ ಬೀಜದ ಮುಖಾಂತರ ನಾವು ಇದನ್ನು ಮರು ಉತ್ಪಾದನೆ ಮಾಡ್ಬೋದು. ಆದರೆ ಹೆಚ್ಚಿನ ಭಾಗ ನಮ್ಮಲ್ಲಿ ಯಾವುದರ ಮೊಳಕೆ ಪ್ರಮಾಣ ಕೇವಲ 20-25% ಅಷ್ಟೇ ಇರ್ತದೆ. ಬೀಜವನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ನಾವು ಬಿತ್ತನೆ ಮಾಡಿ ನಾಟಿ ಮಾಡಿ ನರ್ಸರಿ ಮಾಡಿ ನಾಟಿ ಮಾಡುವಂಥ ಒಂದು ಅವಶ್ಯಕತೆ ಇರ್ತದೆ. ಇಲ್ಲದಿದ್ದರೆ ನಾವು ಅದರ ಕಾಂಡದ ಅಥವಾ ಬೇರು ಬರಿಸಿದ ಕೀಲುಗಳ ಮುಖಾಂತರ ನಾವು ಅದನ್ನು ಮರು ಉತ್ಪಾದನೆ ಮಾಡ್ಬೋದು ಈ ಒಂದು ಗಿನ್ನಿ ಹುಲ್ಲಿನಲ್ಲಿ. ಈ ಗಿನ್ನಿ ಹುಲ್ಲಿನ ವಿಶೇಷ ಏನಂದರೆ ಇದು ಸ್ವಲ್ಪ ನೆರಳನ್ನು ತಡ್ಕೊಂಡು ಬೆಳೆಯುವಂಥ ಬೆಳೆ. ಇದು ಎಲ್ಲಿ ನೆರಳಿರ್ತದೆ ನೆರಳನ್ನು, ಈಗ ನೇಪೆರುಲ್ಲಾದರೆ ನೆರಳು ತಡ್ಕೊಳ್ಳೋ, ಆದರೂ ನಮ್ಮ ರೈತರು ಈಗ ತೆಂಗಿನ ತೋಟಗಳಲ್ಲಿ ಅಲ್ಲೆಲ್ಲ ಬೆಳೀತಾರೆ. ಆದರೆ ತೆಂಗಿನ ಬುಡದ ಹತ್ತಿರದಲ್ಲಿ ಈ ಒಂದು ನೇಪೆರುಲ್ಲಿನ ಗಿಡಗಳನ್ನು ಹಾಕಬಾರ್ದು, ಯಾಕೆಂದರೆ ಅದು ತೆಂಗಿನ ಒಂದು ಪೋಷಕಾಂಶಗಳ ಲಭ್ಯತೆಗೆ ತೊಂದರೆ ಆಗ್ತದೆ. ಹಾಗಾಗಿ ತೆಂಗಿನ ಇಳುವರಿ ಮೇಲೆ ಅದು ದುಷ್ಪರಿಣಾಮ ಬೀರುತ್ತೆ ಅನ್ನೋ ದೃಷ್ಟಿಯಿಂದ ತೆಂಗಿನ ಬುಡದ 6 ಅಡಿ ಅಂತರದಲ್ಲಿ ನಂತರ ಇದನ್ನು ನಾಟಿ ಮಾಡಿ ಬೆಳ್ಕೊಳ್ಳುವಂಥ ಸನ್ನಿವೇಶಗಳನ್ನು ನಾವು ಕಾಣ್ತೀವಿ ನಮ್ಮ ಮೈಸೂರು ಭಾಗದಲ್ಲಿ. ಇದರ ಜೊತೆಗೆ ನಾವು ಹೆಚ್ಚು ಈ ಒಂದು ಗಿನ್ನಿ ಹುಲ್ಲನ್ನು ಈ ಒಂದು ತೆಂಗಿನ ತೋಟಗಳಲ್ಲೂ ಕೂಡ ಬೆಳೀಬೋದು. ನೆರಳಿನ ತೆಂಗಿನ ತೋಟ, ಮಾವಿನ ತೋಟ, ಸೀಬೆ ತೋಟ, ನಮಗೆ ಎಲ್ಲಿ ಬೇರೆ ತೋಟಗಾರಿಕೆ ಬೆಳೆಗಳ ಮಧ್ಯದಲ್ಲಿದೆ ಅಥವಾ ನೆರಳು ಜಾಸ್ತಿ ಮರಗಿಡಗಳು ಕಾಡು ಕೃಷಿ ಮಾಡುವಂಥ ಮರಗಿಡಗಳ ಕೆಳಗಡೆ ಬೆಳೀಬೋದು. ಇದನ್ನು ತಡ್ಕೊಳ್ಳುವಂಥ ಶಕ್ತಿ ಗಿನ್ನಿ ಹುಲ್ಲಿಗೆ ತಡ್ಕೊಂಡು ಬೆಳೆಯುವಂಥ ಶಕ್ತಿ, ನೆರಳನ್ನು ತಡ್ಕೊಂಡು ಬೆಳೆಯುವಂಥ ಶಕ್ತಿ ಇದೆ. ಅವುಗಳಲ್ಲಿ ಈಗ ನಾನು ಹೇಳದಂಥ ಸುಮಾರು 5-6 ತಳಿಗಳಲ್ಲಿ ಮುಖ್ಯವಾಗಿ ಬಾರದಿರುವಂಥ ತಳಿಯನ್ನು, ಮ್ಯೂಟೆಂಟ್ ತಳಿಯನ್ನು ನಾವು ಬಿಡುಗಡೆಗೆ ಈ ವರ್ಷ ಸಿದ್ಧಗೊಳಿಸಿದ್ದೇವೆ. ಇನ್ನು ಬಿಡುಗಡೆ ಮಾಡಿರುವಂಥ JH008 ಅದು ಹೆಚ್ಚು ಬೀಜ ಉತ್ಪಾದನೆ ಚೆನ್ನಾಗಿದೆ, ಅದರಲ್ಲಿ ಮರು ಉತ್ಪಾದನೆಗೆ ಉತ್ತಮವಾಗಿದೆ. ಆದರೆ ಮೇವಿನ ಗುಣಮಟ್ಟ ಗಮನಿಸಿದಾಗ ಹೂವು ಹೆಚ್ಚಾದಷ್ಟು ಗುಣಮಟ್ಟ ಕಡಿಮೆ ಆಗುತ್ತೆ. ಈ ದೃಷ್ಟಿಯಲ್ಲಿ ನಾವು ಆ ಒಂದು JH008-1 ನಮ್ಮ ಇತ್ತೀಚೆಗೆ ನಾನು ಗುರುತಿಸಿರುವಂಥ ಮ್ಯೂಟೆಂಟ್ ಗಿನಿ ಅಂತ ಏನು ಹೇಳ್ತೀವಿ, ಮಂಡ್ಯ ಮ್ಯೂಟೆಂಟ್ ಗಿನಿ, ಅದನ್ನು ನಾವು ಉಪಯೋಗಿಸ್ಬೋದು. ಯಾವುದೇ ಒಂದು ಹೂವು ಬರೋದಿಲ್ಲ, ಹೂವು ಬರ ಮತ್ತು ಸಾಧಾರಣ ಸಾಧು ಭಾಳ ಮೃದುವಾದ ಎಲೆಗಳು, ಹೆಚ್ಚಿನ ಎಲೆ ಕೀಲುಗಳು ಹೊಂದಿರೋದ್ರಿಂದ ಈ ಒಂದು ಕುರಿ ಮೇಕೆಗಳಿಗೆ ಇದು ಸೂಕ್ತವಾದ ಬೆಳೆ. ಆ್ಯಕ್ಚುಲಿ ಇದನ್ನು ನಾವು ಉಪಯೋಗಿಸ್ಬೋದು. ಇದಲ್ಲದೆ ನಮ್ಮಲ್ಲಿ ಬುಂಡೆಲ್ BL1, BL2, ಧಾರವಾಡ ಬುಂಡೆಲ್ಲು, ಧಾರವಾಡ ಒಂದು ಗಿನ್ನಿ ಹುಲ್ಲು ಅಂತ ಹೇಳಿ ಈ 3 ತಳಿಗಳು ಹೊಸ ತಳಿಗಳು ಕೂಡ ಇದ್ದಾವೆ. ಅವು ಹೆಚ್ಚು ಇಳುವರಿ ಕೊಡುವಂಥ ತಳಿಗಳು. ಇತ್ತೀಚೆಗೆ ಅಭಿವೃದ್ಧಿಪಡಿಸಿರುವಂಥ ನಮ್ಮ IGFRI ಸಂಸ್ಥೆ, ಜಾನ್ಸಿಯಲ್ಲಿರುವಂಥ IGFRI ಸಂಸ್ಥೆಯಿಂದ ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅವುಗಳಲ್ಲೂ ಕೂಡ ಉತ್ತಮವಾದ ಇಳುವರಿ ಮತ್ತು ಕಾಂಡ ಮತ್ತು ಎಲೆ ಸಮೃದ್ಧವಾಗಿರುವಂಥ ಅಂಶ ನಾವು ಗಮನಿಸ್ತೇವೆ. ಹೆಚ್ಚು ಇಳುವರಿ ಕೊಡುವಂಥ ಗುಣವನ್ನು ಈ ಒಂದು ತಳಿಗಳು ಹೊಂದಿದ್ದಾವೆ. ಈ ತಳಿಗಳನ್ನು ರೈತರು ಇಷ್ಟಪಡೋದಾದರೆ ಅವನ್ನು ಯಾವುದು ಆಯ್ಕೆ ಮಾಡಿಕೊಂಡು, ಕುರಿ ಮೇಕೆಗಾದರೆ ಒಂದು ಅಥವಾ ಹೂವು ಬಾರದಿರುವಂಥದ್ದಾದರೆ ಒಂದು, ಸಾಧಾರಣ ಹೂವು ಬರುವಂಥದ್ದು ಅದು ಹೆಚ್ಚು ಬರುವಂಥ, ಈ ರೀತಿ 4-5 ಗುಂಪಿನಲ್ಲಿ ಈ ತಳಿಗಳಿದ್ದಾವೆ. ಇವುಗಳನ್ನು ಆಯ್ಕೆ ಮಾಡಿಕೊಂಡು ರೈತರು ಬೆಳೆಯಬಹುದು. ವಿಶೇಷವಾಗಿ ನಮ್ಮ ಈ ಒಂದು ಬೀಜದ ಲಭ್ಯತೆ, ಇವುಗಳನ್ನು ನಾವು ಬೀಜವನ್ನು ಶೇಖರಣೆ ಮಾಡಿ ನಾವು ಅದನ್ನು ಮಾರಾಟ ಮಾಡ್ತೇವೆ. ಇಲ್ಲಾಂದರೆ ಕೀಲುಗಳನ್ನು ಕೂಡ ನಾವು ರೈತರಿಗೆ, ಬರುವಂಥ ರೈತರಿಗೆ ಅಲ್ಪ ಪ್ರಮಾಣದಲ್ಲಿ ಕೀಲುಗಳನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ VC Farm ಕೂಡ ಮತ್ತು ಇತರೆ ಸಂಶೋಧನಾ ಕೇಂದ್ರಗಳಲ್ಲಿ ಕೂಡ ಇದನ್ನು ಒಂದು ಲಭ್ಯತೆ ನಾವು ಕಾಣ್ತೀವಿ. ಸೊ 2 ಮುಖ್ಯ ಬೆಳೆಗಳನ್ನು ನಾನು ಹೇಳಿದೆ. ಇನ್ನೂ ಏಕದಳ ಬೆಳೆಗಳಲ್ಲಿ ಹಲವಾರು ತಳಿಗಳಿದ್ದಾವೆ, ಹಲವಾರು ಬೆಳೆಗಳಿದೆ. ಸೊ ಈಗ ಅಂಜನ್ ಹುಲ್ಲು ಅಂತ ಇದೆ, ಅಂಜನ್ ಹುಲ್ಲು ಮತ್ತು ಕಟೆಕಟೆ ಹುಲ್ಲು, 2 ಹುಲ್ಲು ಇದೆ. ಅಥವಾ ಈ ಒಂದು ಅಂಜನ್ ಹುಲ್ಲಲ್ಲಿ ಎಲ್ಲಿ ಅಂದರೆ ಇದು ಹೆಚ್ಚು ಬರಗಾಲ ಪ್ರದೇಶಗಳಲ್ಲಿ, ಮಳೆಯಾಶ್ರಿತ ಪ್ರದೇಶದಲ್ಲಿ ನಾವು ಇದನ್ನು ಬೆಳೆಯಬಹುದು ಅಂಜನ್ ಹುಲ್ಲನ್ನು. ಇದು Marvel 1 ಅಂತ ಇದರಲ್ಲಿ ಅಂಜನಲ್ಲಿ ತಳಿ ಇದೆ, ನಾವು ಅದನ್ನು ಹಾಕೋಬೋದು. ಇನ್ನೊಂದು ಸೆಂಕ್ರಸ್ ಸೆಲೇರಿಯಸ್ ಅಂತ ಇನ್ನೊಂದು ಇದೆ, ಅದನ್ನು ನಾವು ಆ ಒಂದು ತಳಿಗಳಲ್ಲಿ 3 ತಳಿಗಳ ಸೆಲೆಕ್ಷನ್ ಇದೆ. ಆ ಒಂದು 2 ಈ ಒಂದು ಆಯ್ಕೆ ಮಾಡಿಕೊಂಡು ನಾವು ಇವು ಹೆಚ್ಚು ಸ್ವಲ್ಪ ಈ ನೀರಾವರಿ ಬೇಕಾಗ್ತದೆ ಈ ಒಂದು ಗುಂಪಿಗೆ, ಕಟೆಕಟೆ ಹುಲ್ಲಿಗೆ. ಇನ್ನೊಂದು ತಳಿಯಲ್ಲಿ ಇದು ಇದೇ ಗುಂಪಿನಲ್ಲಿ ಏಕದಳಲ್ಲಿ ಕಾಣುವಂಥ ಬಹುವಾರ್ಷಿಕ ಅಂದರೆ ಶುಂಠಿ ಹುಲ್ಲು, ನಾವು ಪ್ಯಾನಿಕಮ್ ಅಂತ ಹೇಳ್ತೀವಿ, ಪ್ಯಾನಿಕಮ್ ಮ್ಯಾಕ್ಸಿಮಮ್ ಅಂತ. ಆ ಶುಂಠಿ ಹುಲ್ಲನ್ನು ನಾವು ಇಲ್ಲಿ ಎಲ್ಲಿ ನೀರು ಲಭ್ಯತೆ ಜಾಸ್ತಿ ಇರುತ್ತೆ, ಕೊಳಸೆ ಪ್ರದೇಶದಲ್ಲೂ ಕೂಡ ಇದು ಚೆನ್ನಾಗಿ ಬೆಳೀತದೆ, ಕರಲು ಭೂಮಿನಲ್ಲೂ ಕೂಡ ಇದು ಚೆನ್ನಾಗಿ ಬೆಳೀತದೆ, ಇಂಥ ಜಾಗಗಳಲ್ಲಿ ನಾವು ಈ ಶುಂಠಿ ಹುಲ್ಲನ್ನು ನಾವು ಮೇವಾಗಿ ಬೆಳೆಯೋದಕ್ಕೆ ಉಪಯೋಗಿಸ್ಬೋದು. ಇದು ಅಲ್ಲದೆ ನಮ್ಮ ಇತ್ತೀಚೆಗೆ ನಮ್ಮ ಒಂದು ಸಂಶೋಧನಾ ಕೇಂದ್ರಗಳಿಂದ ಬಿಡುಗಡೆ ಮಾಡಿರುವಂಥ ಹಲವಾರು ಈ ದ್ವಿದಳ ಗುಂಪಿಗೆ ಸೇರಿದಂಥ ಸುಮಾರು ಬೆಳೆಗಳಿದ್ದಾವೆ. ಈಗ ಏಕದಳ ಗುಂಪಿನಲ್ಲಿ ಸುಮಾರು ಈ ಒಂದು 4-5 ಜಾತಿ ಬೆಳೆಗಳನ್ನು ನಾವು ಹೆಚ್ಚು ಪ್ರಚಲಿತಗೊಳಿಸ್ತಾ ಇದ್ದೀವಿ. ಇನ್ನೊಂದು ಹುಲ್ಲುಗಾವಲಿಗೆ ಸೂಕ್ತವಾದ ಕೆಲವು ತಳಿಗಳಿದ್ದಾವೆ ಏಕದಳ ಗುಂಪಿನಲ್ಲಿ, ಅದನ್ನು ರೋಡ್ಸ್ ಹುಲ್ಲು ಅಂತ ಹೇಳ್ತೀವಿ. ರೋಡ್ಸ್ ಹುಲ್ಲಿನಲ್ಲೂ ನಮ್ಮಲ್ಲಿ ಒಂದು ಲಭ್ಯತೆ ಕೂಡ ಇದೆ, ಅದನ್ನು ಬೀಜದ ಮುಖಾಂತರ ನಾವು ಮಾಡ್ಬೋದು. ಹುಲ್ಲುಗಾವಲು ಬೆಳೆಗಳ ಎಲ್ಲಿ ಇವುಗಳನ್ನು ಬೀಜವನ್ನು ಶೇಖರಣೆ ಮಾಡಿ ನಾವು ಅದನ್ನು ಮರು ಉತ್ಪಾದನೆ ಮಾಡಿ ಕೊಡ್ಬೋದು. ಇವು ಹುಲ್ಲುಗಾವಲಿಗೆ ಸೂಕ್ತವಾದಂಥ ತಳಿಗಳು. ಇನ್ನೊಂದು ಅರೆ ಮಲೆನಾಡು ಅಥವಾ ಹೆಚ್ಚು ಈ ಸೀ ರೇಂಜ್ ಲ್ಯಾಂಡ್ಗಳಿಗೆ ನಾವು ಕೊಡೋದಾದರೆ ಅವೇ ಸಹಿತೆಯಿಂದ ಎಸ್ಟಾಬ್ಲಿಷ್ ಆಗಬೇಕು ಅಂಥ ಒಂದು ಗುಣ ಇರುವಂಥ ಹೆಚ್ಚು ಹುಲ್ಲಿನ ತಳಿಗಳು ಸುಮಾರು ಇದ್ದಾವೆ. ಅವುಗಳನ್ನು ನಾವು ಈ ಒಂದು ಕಾಡನ್ನು ವೃದ್ಧಿಸುವುದಕ್ಕೆ, ಕಾಡಿನಲ್ಲಿ ಏಕದಳ ಗುಂಪಿದ ಮೇವಿನಗಳನ್ನು ವೃದ್ಧಿಸೋಕೆ ನಾವು ಇವುಗಳನ್ನು ಉಪಯೋಗಿಸ್ಬೋದು. ಇದು ಈ ಒಂದು ಬಹುವಾರ್ಷಿಕ ಬೆಳೆಗಳ ಒಂದು ವಿಶೇಷತೆ, ಅವುಗಳನ್ನು ಉಪಯೋಗಗಳನ್ನು ನಾನು ಇಲ್ಲಿ ಹೇಳಿದೆ. ಇನ್ನು ಅಲ್ಪಾವಧಿಗಳಲ್ಲಿ ಬರುವಂಥ ಏಕವಾರ್ಷಿಕ ಅಥವಾ ಅಲ್ಪಾವಧಿ ಏಕದಳಗಳು, ಅದರಲ್ಲಿ ಮುಖ್ಯವಾಗಿ ನಾವು ಕಾಣುವಂಥದ್ದು ಮುಸ್ಕಿನ ಜೋಳ. ಈಗ ಮುಸ್ಕಿನ ಜೋಳದಲ್ಲಿ ನಾವು ಹಲವಾರು ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ, ಅದರಲ್ಲಿ ಹೈಬ್ರಿಡ್ಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ. ಅದು ಕಾಳಿಗೋಸ್ಕರ ಇದೆ, ಬೇಬಿ ಕಾರನ್ನು, ಸ್ವೀಟ್ ಕಾರನ್ನು, ಪಾಪ್ ಕಾರನ್ನು ಅಂತ ಎಲ್ಲ, ಇವೆಲ್ಲದಕ್ಕೂ ವಿವಿಧವಾದ ಬೇರೆ ಬೇರೆ ಥರದ ತಳಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಮೇವಿಗಾಗಿ ಅಭಿವೃದ್ಧಿಪಡಿಸಿರುವಂಥ ತಳಿಗಳನ್ನು ಕೂಡ ನಾವು ಇದು ಪ್ರಚಲಿತಗೊಳಿಸ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಹಳೆಯ ತಳಿಯಾದ ನಮ್ಮ ಆಫ್ರಿಕನ್ ಟಾಲ್ ಅಂತ ಏನು ಕರಿತಾ ಇದ್ವಿ, ಅದು ಒಂದು ಸಂಯುಕ್ತ ತಳಿ. ಸಂಯುಕ್ತ ತಳಿಯನ್ನು ಸುಮಾರು 13 ವಿವಿಧ ಒಳಸಂಕರಣಗಳನ್ನು ಸೇರಿಸಿ ಅಭಿವೃದ್ಧಿಪಡಿಸಿರುವಂಥದ್ದು. ಸುಮಾರು 40-50 ವರ್ಷಗಳ ಹಿಂದೆಯೇ ಅದನ್ನು ಬಿಡುಗಡೆ ಮಾಡಿದ್ದೀವಿ. ಈ ಒಂದು ವಿಶೇಷತೆಯನ್ನು, ಇದು ಎತ್ತರವಾಗಿ ಬೆಳೆಯುವಂಥ ತಳಿ, ಯಾಕಪ್ಪಾದ್ರೆ ಇದರಲ್ಲಿ ಈ ಒಂದು ಗುಣಗಳನ್ನು ಎತ್ತರವಾಗಿ ಬೆಳೆಯುವಂಥ ಗುಣ ಈ ಒಂದು ಆಫ್ರಿಕಾ ದೇಶದಿಂದ ಕಾಂಗೋ ಸಿಗ್ನಲ್ ಗ್ರಾಸ್ ಅಂತ ಇತ್ತು, ಅದನ್ನು ನಾವು ಹಾಗೆ ಸೇರಿಸಿ ಬಂದಿರುವಂಥದ್ದು. ಕಾಂಗೋ ಒಂದು ಇನ್ಬಿಲ್ಟ್ ಒಳಸಂಕರಣವನ್ನು ಉಪಯೋಗಿಸಿರೋದ್ರಿಂದ ಅತಿ ಎತ್ತರವಾಗಿ ಬೆಳೀತದೆ. ಮತ್ತು ಎಲೆ ಕಾಂಡದ ಹೋಲಿಕೆ ತಗೊಂಡ್ರೆ ಇದು ಕಾಂಡದ ಅಂಶ ಜಾಸ್ತಿ ಇರ್ತದೆ, ಎಲೆ ಅಂಶ ಕಡಿಮೆ ಇರ್ತದೆ ಈ ಒಂದು ತಳಿಯಲ್ಲಿ. ಹಾಗಾಗಿ ಮತ್ತು ತೆನೆ ಬಿಡುವ ಒಂದು ಸಾಧಾರಣ ತೆನೆ ಬಿಡುವಂಥ ಒಂದು ಅವಕಾಶ ಇದೆ. ಆಮೇಲೆ ಇದು ಎತ್ತರವಾಗೂ ಕೂಡ ತಳದಿಂದ ಸುಮಾರು 5 ತನಕನೂ ತೆನೆಯನ್ನು ಎತ್ತರದಲ್ಲಿ ಬಿಡೋದಂಥದ್ದು ಸಾಧಾರಣ ತೆನೆ, ಅದನ್ನು ಎತ್ತರದಲ್ಲಿ ಇರುತ್ತೆ ಇರುತ್ತೆ. ಅದು ಕಾಳು ಬಿಳಿಯಾಗಿರ್ತದೆ. ನಾವು ಗುರುತಿಸಬೇಕು ಅಂತ ಅಂದರೆ ಆಫ್ರಿಕನ್ ಟಾಲ್ ಅಂದರೆ ಬಿಳಿ ಕಾಳಿನ ಮೇವಿನ ಮುಸ್ಕಿನ ಜೋಳದ ತಳಿ. ಇದು ನಮ್ಮಲ್ಲಿ ಹೆಚ್ಚು ಪ್ರಚಲಿತವಾಗಿ ಹಾಲಿನ ಡೈರಿಗಳ ಮುಖಾಂತರ ನಾವು ಇದನ್ನು ಎಲ್ಲ ಕೇಂದ್ರಗಳಿಗೆ ಇದನ್ನು ಲಭ್ಯತೆ ಬೀಜ ಲಭ್ಯತೆ ಎಲ್ಲ ಮಾಡ್ತಿದ್ದಾರೆ. ಆದರೆ ಇದರೊಂದು ಅನಾನುಕೂಲ ಏನಿದೆಯಪ್ಪ ಅಂದರೆ ಇದು ಈ ಒಂದು ಕೆಲವು ರೋಗಗಳಿಗೆ ತುತ್ತಾಗುವಂಥದ್ದು ಬರ್ತದೆ. ಅದು ನಮ್ಮ ಒಂದು ಬಂಜೆ ರೋಗ ಅಥವಾ ಸೋರ್ಗಮ್ ಡೌನಿ ಮಿಲ್ಡ್ಯೂ ಅಂತ ಡಿಸೀಸ್ ಅಂತೇಳಿ ರೋಗ ಇದೆಯಲ್ಲ, ಆ ರೋಗಕ್ಕೆ ಇದು ತುತ್ತಾಗ್ತದೆ. ಅದಕ್ಕೆ ಅದು ಆಲ್ಮೋಸ್ಟು ಹೆಚ್ಚು ಬಾಧೆಯಾಗುವಂಥ ಒಂದು ತಳಿ. ಅದು ರೋಗ ಜಾಸ್ತಿ ಇದ್ರೆ ಎಲ್ಲ ರೋಗ ಬಂದಾಗ ಅದನ್ನು ನಾವು ಹಸುಗಳಿಗೆ ಕೊಡೋ ಒಂದು ಇದು ಅವಕಾಶ ತಪ್ಪುತ್ತೆ. ರೋಗ ಪೀಡಿತ ಗಿಡಗಳನ್ನು ನಾವು ಜಾನುವಾರುಗಳಿಗೆ ಕೊಡಬಾರ್ದು. ಹಾಗಾಗಿ ಇದನ್ನು ರೋಗ ತಡ್ಕೊಳ್ಳುವಂಥ ಹೈಬ್ರಿಡ್ಗಳು ಅಥವಾ ನಮ್ಮ ಸಂಯುಕ್ತ ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿರುವಂಥ ಒಂದು ಕೆಲವು ತಳಿಗಳನ್ನು ಈಗ ಪ್ರಚಲಿತದಲ್ಲಿ ನಾವು ಈಗ ಬಿಡುಗಡೆ ಈ ವರ್ಷ ಒಂದು ಬಿಡುಗಡೆ ಆಗಿದೆ. ಅದು MAH 15-84 ಅಂತ. ಇದು ಮುಸ್ಕಿನ ಜೋಳದ ಏಕಸಂಕರ್ಣ ಹೈಬ್ರಿಡ್, ಇದು ಸಂಕರ್ಣ ಹೈಬ್ರಿಡ್. ಇದನ್ನು ನಾವು ಮಾರುಕಟ್ಟೆಯಲ್ಲಿ 3 ಉಪಯೋಗಗಳಿಗೆ ಬಿಡುಗಡೆ ಮಾಡಿದ್ವಿ. ಒಂದು ಕಾಳಿಗಾಗಿಯೂ ಬೆಳೆಯಬಹುದು, ಹಸಿರು ಮೇವಿಗಾಗಿಯಾಗೂ ಬೆಳೆಯಬಹುದು. ಯಾಕೆ ಇದು ಹೆಚ್ಚು ಎತ್ತರವಾಗಿ ಬೆಳೀತದೆ, ಅಗಲವಾದ ಎಲೆಗಳನ್ನು ಹೊಂದಿದೆ, ಮತ್ತು ಹೆಚ್ಚು ಇಳುವರಿ ಕೊಡುವಂಥ ಒಂದು ಅಂಶ ಇದೆ. ಮತ್ತು ತೆನೆಯೂ ಕೂಡ ಇದು ಗಾತ್ರದಲ್ಲಿ ಉತ್ತಮವಾದ ತೆನೆ ಗಾತ್ರ ಇದ್ದು ಕಿತ್ತಳೆ ಬಣ್ಣದ ಬೀಜವನ್ನು ಇದು ಹೊಂದಿರೋದ್ರಿಂದ ಈ 3 ಗುಣಗಳಿಗೆ ಉತ್ತಮವಾಗಿರೋದ್ರಿಂದ ಇದು ಬಹು ಉಪಯೋಗಿ ತಳಿಯಾಗಿ ಕೂಡ ನಾವು ಇದನ್ನು ಉಪಯೋಗಿಸ್ತಾ ಇದ್ವಿ. ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ಕಾಳಿಗಿಂತ ಹೆಚ್ಚಾಗಿ ಹಸಿರು ಮೇವಿಗೆ ಜಾಸ್ತಿ ಉಪಯೋಗಿಸ್ತಾರೆ. ಅದರಲ್ಲೂ ಇತ್ತೀಚೆಗೆ ಈ ಸೈಲೇಜ್ ಮಾಡೋದಕ್ಕೂ ಕೂಡ ಇದನ್ನು ಜಾಸ್ತಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಇದು MAH 15-84. ಇನ್ನೊಂದು ತಳಿ ಹೈಬ್ರಿಡ್ನನ್ನು ನಮ್ಮಲ್ಲಿ ಬಿಡುಗಡೆ ಮಾಡಿದ್ದು ಮುಸ್ಕಿನ ಜೋಳದಲ್ಲಿ MAH 14-5 ಅಂತ. ಈ ಒಂದು ಹೈಬ್ರಿಡ್ ಹಸಿರು ಸ್ಟೇ ಗ್ರೀನ್ ಕ್ಯಾರೆಕ್ಟರ್ ಅಂತೀವಿ, ಅಂದರೆ ತೆನೆ ಬಲ್ತಾಗಲೂ ಹಸಿರನ್ನು ಕಾಂಡ ಮತ್ತು ಎಲೆಗಳು ಹಸಿರಾಗಿರ್ತದೆ. ಈ ಗುಣ ಒಂದು ಇರೋದ್ರಿಂದ ಇದನ್ನು ಕಟಾವು ಮಾಡಿದಾಗಲೂ ಸುಮಾರು 105-110 ದಿವಸ ಕಟಾವು ಮಾಡಿದ ಸಮಯದಲ್ಲಿ ಹಸಿರು ಮೇವಿನ ಲಭ್ಯತೆಯನ್ನು ನಾವು ಕಾಣ್ಬೋದು ಈ ತಳಿಯಲ್ಲಿ. ಬೇರೆ ತಳಿಗಳಲ್ಲಿ ಬೇರೆ ಹೈಬ್ರಿಡ್ಗಳಲ್ಲಿ ನಾವು ನೋಲ್ಕೆ ಮಾಡಿ ನೋಡಿದಾಗ ಅವುಗಳು ಬಲಿತ ತಕ್ಷಣ ಕಾಂಡ ಎಲೆವೆಲ್ಲ ಪೂರ್ಣ ಪ್ರಮಾಣದಲ್ಲಿ ಒಣಗುತ್ತೆ. ಆದರೆ ಇದು ತೆನೆ ಬಲಿತಾಗಲು ಕಾಂಡ ಹಸಿರಾಗಿರೋದ್ರಿಂದ ಸುಮಾರು 6-7 ಟನ್ನಷ್ಟು ನಮಗೆ 1 ಎಕರೆಗೆ ಹಸಿರು ಮೇವಿನ ಲಭ್ಯತೆಯೂ ಸಿಗುತ್ತೆ. ಕಾಳನ್ನು ಕೂಡ ನಾವು ಕಟಾವು ಮಾಡ್ಕೋಬೋದು, ಎರಡೂ ಕೂಡ ಮಾಡ್ಬೋದು. ಇದು ಈ ಒಂದು MAH 14-5 ವಿಶೇಷ. ಇನ್ನೊಂದು ನಾವು ಬಿಡುಗಡೆ ಮಾಡಿದ್ದೀವಿ, ಅದು ಕಾಳಿಗೋಸ್ಕರನೇ ಬಿಡುಗಡೆ ಮಾಡಿದ್ದೀವಿ, MAH 14-138 ಅಂತ. ಅದು ಬೇಗ ಬರುವಂಥ ತಳಿ, ಅದು ಕೂಡ ಈ ಒಂದು ಹಸಿರಾಗಿರುವಂಥ ಗುಣ ಹೊಂದಿರುತ್ತೆ. ಬಲಿತಾಗಲೂ ಹಸಿರಾಗಿಬಿಡೋದು, 110-115 ದಿವಸದಲ್ಲೇ ಆಗುತ್ತೆ. ಅಂಥ ಒಂದು ಗುಣ ಇರೋದ್ರಿಂದ ಅದನ್ನು ಕೂಡ ನಾವು ಇದು ಮೇವಿಗಾಗಿ ಅಥವಾ ಕಾಳಿಗಾಗಿ ಉಪಯೋಗಿಸ್ಬೋದು. ಇವು ಮುಸ್ಕಿನ ಜೋಳದಲ್ಲಿ ಲಭ್ಯ ಇರುವಂಥ ತಳಿಗಳು. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ. ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ, ನಮ್ಮ ಹೊಲ ನಮ್ಮ ಬೆಳೆ, ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಲಭ್ಯ. ಕೇಳಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ, ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ನಂತರ ಹೆಚ್ಚಾಗಿ ಉಪಯೋಗಿಸುವಂಥ ಒಂದು ಬೆಳೆ ಅಂದರೆ ಜೋಳ. ನಮ್ಮ ಜೋಳದಲ್ಲಿ ಸುಮಾರು 3 ಅದು ಬಹು ಉಪಯೋಗಿ ಜೋಳಗಳನ್ನು ನಾವು ಈಗ ಉಪಯೋಗಿಸ್ತಾ ಇದ್ದೀವಿ. ಅದರಲ್ಲಿ ಸ್ವೀಟ್ ಸೋರ್ಗಮ್ ಅಂತ ಹೇಳ್ತೀವಿ, ಅದನ್ನು ನಾವು ಈಗ ಎಥನಾಲ್ ಮಾಡೋದಕ್ಕೂ ಕೂಡ ಉಪಯೋಗಿಸ್ತಿದ್ದೀವಿ ಜಾಸ್ತಿ. ಮಾಮೂಲಿ ಜೋಳ ಅದನ್ನು ಕಾಳಿಗೋಸ್ಕರ ರೊಟ್ಟಿ ಮಾಡುವಂಥ ಒಂದು ಗುಣ ನಮ್ಮ ಉತ್ತರ ಕರ್ನಾಟಕ ಭಾಗ ಅಥವಾ ಉತ್ತರ ಭಾರತ ಮಹಾರಾಷ್ಟ್ರ ಇಲ್ಲಿ ಹೆಚ್ಚಾಗಿ ಬೆಳೆದು ಅದನ್ನು ರೊಟ್ಟಿಗಾಗಿ ಉಪಯೋಗಿಸುವಂಥ ಒಂದಿದೆ. ಮೇವಿಗಾಗಿಯೂ ಕೂಡ ಉಪಯೋಗಿಸುವಂಥ ಒಂದು ಮೇವಿಗಾಗಿ ಇರುವಂಥ ತಳಿಗಳನ್ನು ನಮ್ಮಲ್ಲಿ ಅಭಿವೃದ್ಧಿಪಡಿಸಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾನು ಒಂದೊಂದಾಗಿ ಹೇಳೋದಾದರೆ ಫಸ್ಟು ಏಕಕಟಾವು ತಳಿಗಳು. ಏಕಕಟಾವಿನಲ್ಲಿ ಮೇವಿಗೋಸ್ಕರ ಇರುವಂಥದ್ದು CNFS 1 ಅಂತ ಚಾಮರಾಜನಗರ ನಮ್ಮ ಜೋಳ ಸಂಶೋಧನಾ ಕೇಂದ್ರದಿಂದ ಕಳೆದ ವರ್ಷ ಇದನ್ನು ಬಿಡುಗಡೆ ಮಾಡಿದ್ದು. ಇದು ಲಭ್ಯತೆ ಇದೆ. ಇದರ ವಿಶೇಷ ಅಂದರೆ ಎತ್ತರವಾಗಿ ಬೆಳೆಯುವಂಥದ್ದು, ಕಾಂಡ ಪ್ರಮಾಣ ಎಲೆ ಪ್ರಮಾಣ ಜಾಸ್ತಿ ಇರ್ತದೆ. ಎತ್ತರವಾಗಿ ಬೆಳೆಯೋದ್ರಿಂದ ಇದು ಇಳುವರಿ ಉತ್ತಮವಾಗಿದೆ. ಬೇರೆ ತಳಿಗಳಿಗೆ ಹೋಲಿಕೆ ಮಾಡಿ, ಲೋಕಲ್ ತಳಿಗಳಿಗೆ ಸ್ಥಳೀಯ ತಳಿಗಳಿಗೆ ಹೋಲಿಕೆ ಮಾಡಿದಾಗ ಇದು ಹೆಚ್ಚು ಮೇವಿನ ಇಳುವರಿ ಕೊಡುವಂಥದ್ದು ಗುಣ, ಮತ್ತು ಹೆಚ್ಚು ಒಣ ಪದಾರ್ಥದ ಅಂಶ ಇರುವಂಥ ಗುಣ, ಮತ್ತು ಮೃದುವಾದ ಕಾಂಡ ಇರೋದರಿಂದ ಇದು ಮೇವಿಗಾಗಿ ಬಿಡುಗಡೆ ಮಾಡಿರುವಂಥ ಒಂದು ಏಕಕಟಾವು ಜೋಳದ ತಳಿ. ಇದರ ಜೊತೆಗೆ ಇತ್ತೀಚೆಗೆ ಜಾಸ್ತಿ ಪ್ರಚಲಿತ ಇರುವಂಥ ಬಹುಕಟಾವು ಜೋಳ, ಮಲ್ಟಿಕಟ್ ಸ್ವರ್ಗಮ್ ಅಂತ ಏನು ಹೇಳ್ತೀವಿ, ಬಹುಕಟಾವು ಜೋಳ ಅಂತ. ಅದರಲ್ಲೂ ಕೂಡ ಇದು ಬಹುವಾರ್ಷಿಕ ಒಂದು ಬೆಳೆ ಆಗ್ತದೆ. ಯಾಕೆಂದರೆ ಇದನ್ನು ಒಂದು ಸಾರಿ ನಾವು ಹಾಕಿದ್ರೆ ಸುಮಾರು ಬೀಜದ ಮುಖಾಂತರ ಇದನ್ನು ಬಿತ್ತನೆ ಮಾಡಿ ಹಾಕ್ತಾರೆ, ಸುಮಾರು 5-6 ವರ್ಷಗಳ ತನಕ ಪ್ರತಿ ವರ್ಷವೂ ಒಂದು ಸುಮಾರು 45 ದಿವಸಗಳಲ್ಲಿ ಕಟಾವು ಮಾಡಿ, ಹೂ ಬಿಟ್ಟ ನಂತರ ಕಟಾವು ಮಾಡಿದ್ರೆ ಸುಮಾರು 7-8 ಕಟಾವು ನಾವು ಪ್ರತಿ ವರ್ಷ, ಮತ್ತು ಅದೇ ರೀತಿ 4-5 ವರ್ಷಗಳು 5-6 ವರ್ಷಗಳು ಉತ್ತಮವಾದ ಒಂದು ಬೇಸಾಯ ಕ್ರಮಗಳಿಂದ ನಾವು ಅದನ್ನು ಮೇಂಟೈನ್ ಮಾಡಿಕೊಂಡು ನಾವು ಕಟಾವು ಮಾಡಿಕೊಂಡು ಹೋಗ್ತಾ ಇರ್ಬೋದು. ಇದರಲ್ಲಿ ಒಂದು ವಿಶೇಷತೆ ಅಂದರೆ ಪ್ರತಿ ಬಾರಿ ನಾವು ಬೀಜ ಹಾಕುವಂಥ ಒಂದು ಪ್ರಮೇಯ ಬರೋದಿಲ್ಲ ಇದರಲ್ಲಿ. ಆ ದೃಷ್ಟಿಯಿಂದ ಹೆಚ್ಚಿನ ರೈತರು ಈಗ ಇದನ್ನು ಇದರಲ್ಲಿ 2 ತಳಿಗಳು ಪ್ರಮುಖವಾದ ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ, COFS 29 ಮತ್ತು COFS 31 ಅಂತ. ಈ 2 ತಳಿಗಳು ನಮ್ಮ ಬೀಜದ ಮುಖಾಂತರ ನಾವು ಅದನ್ನು ಮರು ಉತ್ಪಾದನೆ ಮಾಡ್ತೀವಿ. ಈ ಬೀಜದ ಲಭ್ಯತೆ ಕೂಡ ಎಲ್ಲ ಕೇಂದ್ರಗಳಲ್ಲಿ ನಮ್ಮಲ್ಲಿ ಸಿಗ್ತಾ ಇದೆ. ಅದು ಬೀಜ ಪ್ರಮಾಣ ನಾವು ಮಾಡಬೇಕು ಅಂದರೆ ಸುಮಾರು 4 ಕೆಜಿ ಬೀಜ ಸಾಕಾಗುತ್ತೆ ಒಂದು ಎಕರೆಗೆ. ಅಥವಾ ಒಂದು 10 ಗುಂಟೆಯಲ್ಲಿ ಬೆಳೀತಾರೆ ಒಬ್ಬ ರೈತರು ಅಂದರೆ ಅವರಿಗೆ 1 ಕೆಜಿ ಬೀಜನ ನಾವು ಉಪಯೋಗಿಸೋದು. ಬೀಜ ಸಣ್ಣವಾಗಿರೋದ್ರಿಂದ ಅದರ ಒಂದು ಗಾತ್ರ ಸಣ್ಣ ಇದರಿಂದ ಬಿತ್ತುವಾಗ ನಾವು ಒಂದು ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೋಬೇಕು. ಆ ಮರಳಲ್ಲಿ ಮಿಶ್ರಣ ಮಾಡಿ ಬಿತ್ತೋದ್ರಿಂದ ತೆಳುವಾಗಿ ಕ್ಲೀನಾಗಿ ಸಾಲಿನಲ್ಲಿ 1.5 ಅಡಿ ಸಾಲಿನಲ್ಲಿ ನಾವು ಬಿತ್ತನೆ ಮಾಡಿ ಅದನ್ನು ಬೆಳೆಸಿದಾಗ ಅದು ಹೆಚ್ಚು ಕೀಲುಗಳು ಬರ್ತದೆ. ಮೊದಲ ಕಟಾವಿನ ನಂತರ 2 ಮತ್ತು 3 ಕಟಾವಿನ ನಂತರ ಹೆಚ್ಚು ಕೀಲುಗಳು ಬಂದು ಅದು ಬುಡ ದಪ್ಪ ಆಗ್ತದೆ. ಅವಾಗ ಹೆಚ್ಚು ಇಳುವರಿ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲ ಹಂತದಲ್ಲಿ ಸ್ವಲ್ಪ ಕಡಿಮೆ ಇಳುವರಿ ಬರ್ತದೆ, ಆ ನಂತರದ ಕಟಾವಿನಲ್ಲಿ ಜಾಸ್ತಿ ಇಳುವರಿ ಕೊಡ್ತದೆ. ಹಸಿರು ಲಭ್ಯತೆ ಇದ್ದರೆ ಇದನ್ನು ಬೀಜಕ್ಕೂ ಕೂಡ ನೀವು ಬಿಡ್ಬೋದು. ಅದನ್ನು ನಿಮಗೆ ಹಸಿರು ಮೇವಿನ ಕೊರತೆ ಇಲ್ಲ ಅಂತಂದ ಸಂದರ್ಭದಲ್ಲಿ ಅದೇ ಬೆಳೆಯನ್ನು ಬೀಜಕ್ಕಾಗಿ ಬಿಟ್ಟು ಬೀಜವನ್ನು ಕಟಾವು ಮಾಡಿ ಇವತ್ತು ಬೀಜಕ್ಕೂ ಕೂಡ ಉತ್ತಮವಾದ ಧಾರಣೆ ಇದೆ, ರೇಟ್ ಇದೆ. ಮಾರುಕಟ್ಟೆಯಲ್ಲಿ ಸುಮಾರು 350-500 ರೂಪಾಯಿ ಒಂದು ಕೆಜಿಗೆ ಬೀಜದ ಒಂದು ಬೆಲೆ ಇದೆ ಅದಕ್ಕೆ. ಆಗ ರೈತರು ಅದನ್ನು ಆ ರೀತಿ ಎಲ್ಲಿ ಹಸಿರು ಮೇವಿನ ಲಭ್ಯತೆ ಜಾಸ್ತಿ ಆದಾಗ ಕಾಳಿಗಾಗಿ ಅದನ್ನು ಬೀಜಕ್ಕಾಗಿ ಬೆಳ್ಕೊಳ್ಬೋದು. ಇದು ಒಂದು ಇನ್ನೊಂದು ವಿಶೇಷ ಅಂದರೆ ಇದು ಕಡ್ಡಿ ತುಂಬ ಸಣ್ಣ ಇರೋದರಿಂದ ಇವನ್ನು ಕುರಿ ಮೇಕೆಗಳಿಗೂ ಇದನ್ನು ನಾವು ಕೊಡ್ಬೋದು. ಒಂದು ನಾವು ಅಂಶವನ್ನು ಗಮನದಲ್ಲಿಡಬೇಕು, ಈ ಒಂದು ಮುಸುಕಿನ ಜೋಳಗಳನ್ನು ಕೊಡಬೇಕಾದ್ರೆ ಹೂ ಬಿಟ್ಟ ನಂತರ ಕೊಡೋದು ಭಾಳ ಒಳ್ಳೆಯದು. ಇಲ್ಲಾಂದರೆ ಅದರಲ್ಲಿ ಒಂದು ಹಲವಾರು ಹಾನಿಕಾರಕ ಅಂಶ ಇದೆ, SCN ಅಂತ ಹಾನಿಕಾರಕ ಅಂಶ. ಅದು ಈ ಸದೇ ಬೆಳೆಯುವಂಥ ಅಥವಾ ಈ ಅಂಥ ಒಂದು ಸಂದರ್ಭ ಬರ್ತದೆ, ಅದು ಬಾಡಿದಂಥ ಸಂದರ್ಭದಲ್ಲಿ ಎಳೆ ಕರುಗಳು ಅಥವಾ ಮರಿಗಳಿಗೆ ಕೊಟ್ಟಾಗ ಅದು ಸದೆ ಬಿಡುವಂಥ ಸಂದರ್ಭ ಬರ್ತದೆ. ಹಾಗಾಗಿ ನಾವು ರೈತರಿಗೆ ಸಲಹೆ ಮಾಡೋದೇನೆಂದರೆ ಪ್ರತಿ ಬಾರಿಯೂ ಹೂ ಬಿಟ್ಟ ನಂತರ ಇದನ್ನು ಕಟಾವು ಮಾಡಿ ರೈತರಿಗೆ ಕೊಡಿ ಅಂತ ನಾವು ಇದನ್ನು ಹೇಳ್ತೀವಿ ಆ ದೃಷ್ಟಿಯಿಂದ. ಮತ್ತು ಇದು ಈ ಒಂದು ಮುಸುಕಿನ ಜೋಳಕ್ಕೆ ಹೋಲಿಕೆ ಮಾಡಿದಾಗ ನಾವು ಜೋಳದನ್ನು ಬೆಳೆಸಬೇಕಂದ್ರೆ ಕಡಿಮೆ ನೀರಾವರಿ ಇರುವ ಪ್ರದೇಶ ಅಥವಾ ಕಡಿಮೆ ಮಳೆ ಬೀಳುವಂಥ ಪ್ರದೇಶದಲ್ಲೂ ಬೆಳೆಯಬಹುದು. ನಾವು ಸುಮಾರು ಒಂದು ಜೋಳಕ್ಕೆ ಒಂದು ನಾವು 1 ಕೆಜಿ ಉತ್ಪಾದನೆ ಮಾಡೋಕ್ಕೆ ಅಥವಾ ಒಂದು ಹಸಿರು ಮೇವನ್ನು ಉತ್ಪಾದನೆ ಮಾಡೋಕ್ಕೆ ಸುಮಾರು 1.5 ಸಾವಿರ ನಾವು ಲೀಟ್ರ್ ನಾವು ನೀರು ತೊಗೋಬೇಕಾಗ್ತದೆ. ಕಾಳು ಮಾಡಿದ್ರೆ 2.5 ಸಾವಿರ ತೊಗೊಳುತ್ತೆ. ಅದೇ ರೀತಿ ಭತ್ತ 5 ಸಾವಿರ ಲೀಟ್ರ್ ತೊಗೊಳುತ್ತೆ, 5 ಸಾವಿರ ಲೀಟ್ರ್ 1 ಕೆಜಿ. ಆದರೆ ಮುಸುಕಿನ ಜೋಳ 2.5 ಸಾವಿರ. ಅದನ್ನು ಮೇವಿಗಾಗಿ ಉಪಯೋಗಿಸಿದ 1.5 ಸಾವಿರ ಲೀಟ್ರ್ 1 ಕೆಜಿ ಉತ್ಪಾದನೆಗೆ ತಗೊಳ್ತದೆ. ಆದರೆ ಜೋಳ ಸುಮಾರು 750-650 ರಿಂದ 700 ಲೀಟ್ರ್ ಅಷ್ಟೇ ತಗೊಳ್ಳುತ್ತದೆ. ಆದರೆ ಅರ್ಧಕ್ಕಿಂತ ಅರ್ಧ ಕಡಿಮೆ ನೀರನ್ನು ಒಂದು ಉಪಯೋಗಿಸ್ಕೊಳ್ತದೆ. ಎಲ್ಲಿ ನೀರಿನ ಲಭ್ಯತೆ ಕಡಿಮೆ ಇದೆ, ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಒಂದು ಜೋಳವನ್ನು ನಾವು ಮಳೆಯಾಶ್ರಿತದಲ್ಲೂ ಬೆಳೀಬಹುದು. ಇದು ಒಂದು ವಿಶೇಷತೆ. ಬಹುಕಟಾವು ಜೋಳವನ್ನು ಕೂಡ ಮಳೆಯಾಶ್ರಿತದಲ್ಲಿ ಬೆಳೀಬಹುದು. ಆದರೆ ಉತ್ತಮ ಬೇಸಾಯ ಬೆಳ್ಕೊಂಡಂದರೆ ಉತ್ತಮ ಇಳುವರಿ ಸುಮಾರು ಎಕರೆಗೆ ನಾವು ಪ್ರತಿ ಕಟಾವಿಗೆ ಒಂದು 15-20 ಟನ್ ನಾವು ಕಟಾವು ಮಾಡಿದ್ರೆ ಸುಮಾರು ವರ್ಷಕ್ಕೆ ನಾವು ಅದು ಹೇಳಿದಾಗೆ 110-120 ಟನ್ ಕಟಾವು ಮಾಡ್ಬೋದು ನಾವು ವರ್ಷಕ್ಕೆ. ಯಾವುದು ಬಹುಕಟಾವು ಜೋಳದಲ್ಲಿ ನಾವು ಒಂದು ಬರೀ ಮುಸುಕಿನ ಜೋಳನ ಬೆಳೆಯುವಾಗ ಅದು ವರ್ಷದಲ್ಲಿ 2 ಅಥವಾ 3 ಬೆಳೆ ಬೆಳೆಕೊಬೋದು. ಮುಸುಕಿನ ಜೋಳನ 3 ಬೆಳೆಯಲ್ಲಿ 1 ಕಟಾವಿಗೂ ಲೆಕ್ಕ ಹಾಕ್ಕೊಂಡ್ರೆ ಅದೊಂದು 110-120 ಟನ್ ನಾವು ಒಂದು ವರ್ಷಕ್ಕೆ ಕಟಾವು ಮಾಡ್ಬೋದು. ಸೊ ಅದರಷ್ಟೇ ಇಳುವರಿ ಈ ಮುಸುಕಿನ ಬಹುಕಟಾವು ಜೋಳ ಕೊಡ್ತದೆ ನಾವು ಹೋಲಿಕೆ ಮಾಡಿದಾಗ. ಸೊ ಹೀಗಾಗಿ ನಾವು ಬೆವು ಕಟಾವು ಜೋಳದಲ್ಲಿ ಈ ಒಂದು ವಿಶೇಷಗಳ ಗುಣಗಳನ್ನು ಸದುಪಯೋಗ ಪಡಿಸ್ಕೊಂಡು ರೈತರನ್ನು ಉಪಯೋಗಿಸ್ಕೊಂಡು ಹೆಚ್ಚು ರೈತರು ಈಗ ಅದನ್ನು ಬೆಳೀತಿದ್ದಾರೆ. ಇನ್ನೊಂದು ದ್ವಿಪಯೋಗಿ ಜೋಳಗಳು ಬರ್ತದೆ, ಅಂದರೆ ಮೊದಲ ಕಟಾವನ್ನು ನಾವು ಮೇವಿಗಾಗಿ ಕಟಾವು ಮಾಡಿ ಎರಡನೇದನ್ನು ಬೀಜಕ್ಕಾಗಿ ಕಟಾವು ಮಾಡುವಂಥದ್ದು. ಇದು ಹೆಚ್ಚಿನ ಭಾಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳೀತಾ ಇದ್ದಾರೆ. ಸೊ ಇದರ ನಂತರ ನಾವು ನೋಡುವಂಥ ಇನ್ನೊಂದು ಉತ್ತಮವಾದ ಏಕದಳ ಬೆಳೆ ಅಂದರೆ ಸಜ್ಜೆ. ಅದು ಅದರಲ್ಲೂ ಕೂಡ ಬಹು ಉಪಯೋಗಿ, ಯಾಕೆಂದರೆ ಮೇವಿಗಾಗಿಯೂ ಸಜ್ಜೆ ಇದೆ, ಕಾಳಿಗಾಗಿಯೂ ಸಜ್ಜೆ ಇದೆ. ಅದನ್ನು ನಾವು ಕಾಳಿಗೋಸ್ಕರನೇ ದ್ವಿಉಪಯೋಗಿ ಸಜ್ಜೆಗಳು, ಈ ಮೂರು ಥರದ ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಅದರಲ್ಲಿ ನಾನು ಹೆಚ್ಚಾಗಿ ಮೇವಿನಗಾಗಿ ಇರುವಂಥ ತಳಿಗಳನ್ನು ನಾನು ಹೇಳ್ತೇನೆ. ನಮ್ಮ ಭಾಗದಲ್ಲಿ ಹೆಚ್ಚಿನ ಭಾಗ ಇದನ್ನು ಸಂಶೋಧನೆ ನಡೆಸ್ತಾ ಇರುವಂಥ ಬೇಫ್ ಸಂಸ್ಥೆಯಿಂದ ಸುಮಾರು ಬೇಫ್ ಬಾಜರ 1, ಬೇಫ್ ಬಾಜರ 5, ಬೇಫ್ ಬಾಜರ 10, ಬೇಫ್ ಬಾಜರ 14, ಹೀಗೆ ಒಟ್ಟು ಹಲವಾರು ತಳಿಗಳನ್ನು ಆ ಒಂದು ಸಂಸ್ಥೆಯಿಂದ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಅವುಗಳ ನಾವು ಹೋಲಿಕೆಯನ್ನು ಅವರುಗಳ ಅಳವಡಿಕೆಯನ್ನು ನಾವು ಗಮನಿಸಿದಾಗ ಅವುಗಳು ಕೂಡ ಉತ್ತಮವಾದ ಇಳುವರಿ ಕೊಡುವಂಥ ಒಂದು ತಳಿಗಳು ಆಗ್ತದೆ. ಬೀಜದ ಮುಖಾಂತರ ನಾವು ಇದನ್ನು ಮರು ಉತ್ಪಾದನೆ ಮಾಡಿ ಅದನ್ನು ಬೆಳೆಸ್ಬೋದು. ಬೀಜ ಲಭ್ಯತೆ ಕೂಡ ಇದು ನಮ್ಮ ಆ ಒಂದು ಕೇಂದ್ರದಿಂದ ತರಿಸಿ ನಾವು ಅದನ್ನು ಇಲ್ಲಿ ಮರು ಉತ್ಪಾದನೆ ಮಾಡಿ ಕೊಡ್ತಾ ಇದ್ದೀವಿ. ಇದು ಈ ಬಹು ಬಾಜರದಲ್ಲಿ ಇದು ಇಲ್ಲಿ ತನಕ ನಾನು ನಿಮಗೆ ಏಕದಳ ಬೆಳೆಗಳಲ್ಲಿ ಲಭ್ಯ ಇರುವಂಥ ಹಲವಾರು ಮೇವಿನ ಬೆಳೆಗಳ ಬಗ್ಗೆ ನಿಮಗೆ ತಳಿಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಇನ್ನು ದ್ವಿದಳ ಗುಂಪಿಗೆ ಬಂದಾಗ ಅದರಲ್ಲಿ ಕೂಡ ವಾರ್ಷಿಕ ಬೆಳೆಗಳು, ಅಲ್ಪಾವಧಿ ತಳಿಗಳು ಮತ್ತು ಬಹುವಾರ್ಷಿಕ ಬೆಳೆಗಳು ಬಂತ ಕಾಣ್ತದೆ. ಅದರಲ್ಲಿ ವಾರ್ಷಿಕ ಬೆಳೆಗಳನ್ನು ನಾವು ಗಮನಿಸಿದ್ರೆ ಆ್ಯನ್ಯುವಲ್ ಕ್ರಾಪ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಗಮನಿಸಿದ್ರೆ ದ್ವಿದಳ ಗುಂಪಿನಲ್ಲಿ ಮೊದಲೇ ಕಾಣೋದು ನಮಗೆ ಈ ಒಂದು ಮೇವಿನ ಅಲಸಂದೆ. ಮೇವಿನ ಅಲಸಂದೆ ತಳಿಯನ್ನು ಇದು ಕೂಡ ಬಹು ಉಪಯೋಗಿ ಅಂತ ಹೇಳ್ತೀವಿ. ಈ ಯಾಕಪ್ಪ ಬಹು ಉಪಯೋಗಿ ಅಂತೀವಿ ಅಂದರೆ ಅಲಸಂದೆಯನ್ನು ನಾವು ಇವತ್ತು ಕಾಳಿಗೋಸ್ಕರ ಬೆಳಿತೀವಿ, ತೊಟ್ಟುಗೋಸ್ಕರನೂ ಬೆಳಿತೀವಿ, ಮತ್ತು ಅದೇ ರೀತಿ ಮೇವಿಗಾಗಿ ಕೂಡ ಬೆಳಿತೀವಿ. ಈಗ ಇದರಲ್ಲಿ ನಾವು ತಳಿಗಳನ್ನು ಅದೇ ರೀತಿ ಕಾಳಿಗಾಗಿ, ಮೇವಿಗಾಗಿ ಮತ್ತು ಆದರೆ ಇದು ಮುಖ್ಯವಾಗಿ ನಾನು ನಿಮಗೆ ಮೇವಿಗಾಗಿ ಅಭಿವೃದ್ಧಿಪಡಿಸುವಂಥ ನಮ್ಮ ಮಂಡ್ಯ ಸಂಶೋಧನಾ ಕೇಂದ್ರ, ಮಂಡ್ಯದಲ್ಲಿರುವಂಥ ಮೇವು ಬೆಳೆ ವಿಭಾಗ ಇಡೀ ರಾಷ್ಟ್ರದಲ್ಲೇ ಹೆಚ್ಚು ಪ್ರಸಿದ್ಧವಾಗಿದೆ. ಯಾಕೆಂದರೆ ಇದು ಸುಮಾರು 4 ತಳಿಗಳನ್ನು ಅಲಸಂದೆಯಲ್ಲಿ ನಾವು ಮೇವಿಗಾಗಿಯೇ ಬಿಡುಗಡೆ ಮಾಡಿದ್ವಿ. ಅದರಲ್ಲಿ ಮೊದಲನೇದಾಗಿ MFC 08-14 ಅಂತ, MFC 09-1, MFC 09-3, ಮತ್ತು ಇತ್ತೀಚೆಗೆ ಬಿಡುಗಡೆಗೆಲ್ಲ ಸಿದ್ಧವಿರೋದು MFC 18-10. ಈ ಎಲ್ಲ ಮೇವಿನ ಅಲಸಂದೆ ತಳಿಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂಥ ವಲಯ ಕೃಷಿ ಸಂಶೋಧನೆಯಿಂದ ಮೇವು ಬೆಳೆ ವಿಭಾಗದಿಂದ ಅಭಿವೃದ್ಧಿಪಡಿಸಿ ಇದರ ರಾಷ್ಟ್ರಕ್ಕೆ ನಾವು ಸಮರ್ಪಿಸಿದ್ದೇವೆ. ಇವುಗಳ ವಿಶೇಷ ಏನಂದರೆ ಇದು ಉತ್ಕೃಷ್ಟವಾದ ಮೇವಿನ ಬೆಳೆಗಳು, ಯಾಕೆಂದರೆ ಹೆಚ್ಚು ಎಲೆ ಕಾಂಡ ಅಂಶ ಜೊತೆಗೆ ಹೆಚ್ಚು ಕಚ್ಚಾ ಸಸಾರಜನಕ ಅಂದರೆ ಪ್ರೋಟೀನ್ ಅಂಶವನ್ನು ನಾವು ದ್ವಿದಳ ಬೆಳೆಗಳಲ್ಲಿ ಕಾಣ್ತೀವಿ. ಇದರಲ್ಲಿ ಸುಮಾರು 18-22% ತನಕ ಪ್ರೋಟೀನ್ ಲಭ್ಯತೆ ಇದೆ. ಸೊ ಹಾಗಾಗಿ ಈ ಒಂದು ಬೆಳೆಗಳಲ್ಲಿ ನಾವು ಆ ಒಂದು ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿ ಅದರಗಳ ತಳಿಗಳ ಲಭ್ಯತೆಯನ್ನು ಕೂಡ ನಾವು ಇಲ್ಲಿ ಕಾಪಾಡಿಕೊಂಡಿದ್ದೀವಿ. ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ಒಂದು ಬೀಜೋತ್ಪಾದನಾ ಘಟಕದ ಮುಖಾಂತರ ಈ ಎಲ್ಲ 4 ತಳಿಗಳ ಬೀಜದ ಲಭ್ಯತೆಯನ್ನು ನಾವು ಖಾತ್ರಿಪಡಿಸಿದ್ದೇವೆ. ಇದರ ನಂತರ ಇನ್ನೊಂದು ಹೆಚ್ಚಿನ ಉಪಯೋಗಕ್ಕೆ ಬರುವಂಥ ಮೇವಿನ ಅವರೇನಲ್ಲಿ ನಮ್ಮಲ್ಲೇ ರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಮೇವನ್ನು ನಾವು ಕಾಯಿಗಾಗಿ ಉಪಯೋಗಿಸ್ತೇವೆ, ಹಸಿರು ಕಾಳಿಗಾಗಿ ಉಪಯೋಗಿಸ್ತೇವೆ ಅಥವಾ ಒಣಕಾಳಿಗಾಗಿ ಉಪಯೋಗಿಸ್ತೇವೆ. ಆದರೆ ಇವತ್ತು ನಾವು ಮೇವಿಗಾಗಿಯೇ ಅಭಿವೃದ್ಧಿಪಡಿಸಿ ಒಂದು 4 ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿ ಬಿಡುಗಡೆಗೆ ಸಿದ್ಧ ಮಾಡಿದ್ದೇವೆ ನಮ್ಮ ಮಂಡ್ಯಕ್ಕೆ. ಅದು ಮೇವಿನ ಹಲಸಂದೆಗಿಂತ 1.5 ಅಥವಾ 2 ಹೆಚ್ಚು ಮೇವಿನ ಇಳುವರಿ ಕೊಡುವಂಥ ಬೆಳೆಯಾಗಿದೆ. ಮತ್ತು ತಳಿಗಳು ಕೂಡ ಅದೇ ರೀತಿ, ಯಾಕೆಂದರೆ ಅದು ನಿರ್ದಿಷ್ಟ ಬೆಳವಣಿಗೆದು ಇರ್ತದೆ, ಸೊ ಅನಿರ್ದಿಷ್ಟ ಬೆಳವಣಿಗೆ ಎರಡು ಗುಂಪಿನಲ್ಲಿ ಇರುವಂಥದ್ದು ಇದು ಇರ್ತದೆ. ಇದು ಅನಿರ್ದಿಷ್ಟ ಬೆಳವಣಿಗೆ ಇರುವಂಥ ಹೊಲದಲ್ಲೂ ಮಳೆಯಾಶ್ರಿತ ಬೆಳೆಯದಲ್ಲೂ ಬೆಳೆಯಬಹುದಾದಂಥ ಚಳಿಯನ್ನು ತಡ್ಕೋಬಹುದಂಥ ಎಲ್ಲ ಹಲವಾರು ಆಕರ್ಷಕ ಗುಣಗಳು ಹೊಂದಿರೋದ್ರಿಂದ ನಾವು ಇದನ್ನು ನಾವು ಕೂಡ ಇವತ್ತು ನಮ್ಮ ಒಂದು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇದನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಕೊಡ್ತಾ ಇದ್ದೀವಿ. ಇದಲ್ಲದೆ ಇನ್ನು ಬಹುವಾರ್ಷಿಕದಲ್ಲಿ ಬರುವಂಥ ಎರಡು ಮುಖ್ಯವಾದ ದ್ವಿದಳ ಗುಂಪಿಗೆ ಬೆಳೆ, ಅದು ಕುದುರೆ ಮಸಾಲೆ ಅಥವಾ ಕುದುರೆ ಮೆಂತ್ಯ, ಇನ್ನೊಂದು ಬೇಲಿ ಮೆಂತ್ಯ ಅಂತ. ಇವು ಬಹುವಾರ್ಷಿಕ ಗುಂಪಿನಲ್ಲಿ ಬರುವಂಥದ್ದು. ಇವೆರಡೂ ಕೂಡ ಅತಿ ಹೆಚ್ಚು ಕಚ್ಚಾ ಸಸಾರಜನಕ ಅಥವಾ ಪ್ರೋಟೀನ್ ಜಾಸ್ತಿ ಇರುವಂಥದ್ದು, ಮತ್ತು ಬಹುವಾರ್ಷಿಕ ಬೆಳೆಗಳಲ್ಲಿ ಅಂತರ ಬೆಳೆಗಾಗಿ ಬೆಳೆಯಲು ಸೂಕ್ತವಾಗಿರುವಂಥ ಬಹುವಾರ್ಷಿಕ ದ್ವಿದಳ ಬೆಳೆಗಳು. ಈ ಬೆಳೆಗಳು ಕೂಡ ನಮ್ಮಲ್ಲಿ ಹಲವಾರು ತಳಿಗಳಿದ್ದಾವೆ. ಅದರಲ್ಲಿ RL88 ಅಂತ ಒಂದು ತಳಿ ಇದೆ, ಇದನ್ನು ನಾವು ಅದರಲ್ಲಿ ಈ ನಮ್ಮ ಭಾಗದಲ್ಲಿ ಉತ್ತಮ ಆಗಿರೋದ್ರಿಂದ ಅದನ್ನು ನಾವು ಪ್ರಚಾರ ಪಡಿಸ್ತಿದ್ವಿ. ಇದಲ್ಲದೆ ಚಳಿಗಾಲದಲ್ಲೇ ಸೂಕ್ತವಾಗಿ ಇರುವಂಥ ಬೆಳೆಗಳು ಮತ್ತು ತಳಿಗಳಿದ್ದಾವೆ. ಚಳಿಗಾಲಕ್ಕೆ ಸೂಕ್ತವಾಗಿ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ನಾವು ಬಿತ್ತನೆ ಮಾಡಬೇಕು ಅಥವಾ ಕಬ್ಬನ್ನ ಕಟಾವು ನಂತರ ನಾವು ಮಾಡುವಂಥ ಸಂದರ್ಭ ಬಂದಾಗ ಅದರಲ್ಲಿ ಚಳಿಗಾಲಕ್ಕೆ ಜವೆ ಗೋಧಿ ಅಥವಾ ತೋಕೆ ಗೋಧಿ ಅಂತ ಏನು ಹೇಳ್ತೀವಿ, ತೋಕೆ ಗೋಧಿ ಇವತ್ತು ಹೆಚ್ಚು ಪ್ರಚಲಿತವಾಗ್ತಾ ಇದೆ. ಚಳಿಗಾಲದಲ್ಲಿ ಬರುವಂಥ ಏಕದಳ ಬೆಳೆಯಾಗಿ ಅತಿ ಶೀಘ್ರವಾಗಿ ಬೆಳೆಯುವಂಥ ಒಂದು ಗುಣ ಹೊಂದಿರುವಂಥ ತಳಿ. ಇದಲ್ಲದೆ ಇನ್ನೊಂದು ನಿಮಗೆ ಚಳಿಗಾಲದಲ್ಲಿ ಬರೋದಂದರೆ ಕುದುರೆ ಮಸಾಲೆ, ಕುದುರೆ ಮೆಂತ್ಯ ಅಥವಾ ಕುದುರೆ ಮಸಾಲೆ. ನಾವು ಬೇಲಿ ಮೆಂತ್ಯ ಕುದುರೆ ಮೆಂತ್ಯ ಎರಡನ್ನ ಒಂದು ವಿಷಯ ವ್ಯತ್ಯಾಸಗಳನ್ನು ನಾವು ಇಲ್ಲಿ ಹೇಳೋದಾದರೆ, ಬೇಲಿ ಮೆಂತ್ಯ ನಮ್ಮ ಒಂದು ಉಷ್ಣವಲಯ ಪ್ರದೇಶದಲ್ಲಿ ಭಾಳ ಹೆಚ್ಚು ಬೆಳೆಯುವಂಥ ಬೆಳೆಯುವಂಥ ಆಗ್ತದೆ. ಆದರೆ ಕುದುರೆ ಮಸಾಲೆ, ಕುದುರೆ ಮೆಂತ್ಯ ಬರೀ ಚಳಿಗಾಲದಲ್ಲಿ ಮಾತ್ರ ನಾವು ಅದನ್ನು ಹೆಚ್ಚು ದೃಷ್ಟಿಯಾಗಿರುವಂಥದ್ದು ಕಾಣ್ತೇವೆ. ಸೊ ಒಟ್ಟಾರೆಯಾಗಿ ಈ ಎಲ್ಲ ಬೆಳೆಗಳು ಮತ್ತು ಅವುಗಳ ತಳಿಗಳು ನಮ್ಮ ಒಂದು ಮೇವಿನ ಒಂದು ಗುಣಮಟ್ಟ ಮತ್ತು ಉತ್ಪಾದನೆ ಅದರ ಇವೆಲ್ಲವನ್ನು ಹೆಚ್ಚು ಮಾಡಿ ಇತ್ತೀಚೆಗೆ ಬಿಡುಗಡೆ ಮಾಡಿದಂಥ ಹಲವಾರು ತಳಿಗಳನ್ನು ರೈತರು ಆಯ್ಕೆ ಮಾಡಿಕೊಂಡು ಬೆಳೆಯಬಹುದಾಗಿದೆ. ಸೊ ಈ ದೃಷ್ಟಿಯಿಂದ ನಾವು ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಕರ್ನಾಟಕದಲ್ಲಿ ಎರಡು ಕೇಂದ್ರಗಳನ್ನು ನಾವು ಇದರಲ್ಲಿ ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಒಂದು ಧಾರವಾಡದಲ್ಲಿರುವಂಥ ಕೇಂದ್ರ, ಅದು ಅಖಿಲ ಭಾರತ ಒಂದು ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ, ಆ ಒಂದು ಇದರಲ್ಲಿ ವರ್ಕ್ ಮಾಡ್ತಾ ಇದೆ. ನಾವು ದಕ್ಷಿಣ ಕರ್ನಾಟಕಕ್ಕೆ ನಾವು ಮಂಡ್ಯದಲ್ಲಿರುವಂಥ ಮೇವು ಬೆಳೆ ವಿಭಾಗ ಈ ಒಂದು ಹೆಚ್ಚು ತಾಂತ್ರಿಕತೆಗಳನ್ನು ತಳಿಗಳನ್ನು ಅಭಿವೃದ್ಧಿಪಡಿಸುವಂಥ ಕಾರ್ಯದಲ್ಲಿ ತೊಡಗಿಕೊಂಡು ನಾವು ಇದರಲ್ಲಿ ಸಫಲತೆಯನ್ನು ಕಂಡಿದ್ದೇವೆ. ಬಹುತೇಕ ನಿಮ್ಮಲ್ಲಿ ಈ ಎಲ್ಲ ಬೆಳೆಗಳ ಬಿತ್ತನೆಯೂ ಕೂಡ ಲಭ್ಯ ಇದೆಯಾ? ಈ ಒಂದು ಎಲ್ಲ ಬೆಳೆಗಳ ಕೆಲವನ್ನು ಬಿತ್ತನೆ ಬಾರದಿರುವಂಥದ್ದನ್ನು ಕಾಂಡಗಳ ಮುಖಾಂತರ ನಾವು ರೈತರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಬಿತ್ತನೆಗಳನ್ನು ನಮ್ಮ ಕೆಲವು ಹಲವಾರು ಈ ಉದ್ಯಮಿಗಳು ಇದೇ ಒಂದು ಉದ್ಯಮಗಳನ್ನು ಬೀಜೋತ್ಪಾದನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅವುಗಳ ಸಂಘಟಕ ಮುಖಾಂತರ ಸಂಘಟಿತ ಒಂದು ನೆಟ್ವರ್ಕ್ ಅಂತ ಏನು ಹೇಳ್ತೀವಿ, ಅದರ ಮುಖಾಂತರ ರೈತರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಒಂದು ಯುವ ರೈತರು ಆ ಒಂದು ಬೀಜೋತ್ಪಾದನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಈ ತುಮಕೂರಿನಲ್ಲಿ ಒಬ್ಬರು ಇರುವಂಥ ಶರತ್ ಇರ್ಬೋದು, ಸಂತೋಷ್ ಅಂತ ಹುಬ್ಳಿನಲ್ಲಿ ಮಾಡ್ತಾರೆ, ಇವರೆಲ್ಲ ಪ್ರೊಫೆಷನಲ್ ಸೀಡ್ ಪ್ರೊಡಕ್ಷನ್ ಮಾಡಿಕೊಂಡವರು ಹೆಚ್ಚು ಬೀಜೋತ್ಪಾದನೆ ಮಾಡಿ ಇವುಗಳ ಮೇವಿನ ಬೆಳೆಗಳಲ್ಲೇ ಅವರು ಹೆಚ್ಚು ಪ್ರಸಿದ್ಧಿಯಾಗಿದ್ದಾರೆ. ಅವ್ರುಗಳನ್ನು ನಾವು ಕೊಡಬಹುದು, ನಾವು ಅದನ್ನು ಸಂಪರ್ಕ ಕಲ್ಪಿಸಿ ಅವರಿಂದ ಬೀಜ ಲಭ್ಯತೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ, ಕಾಪಾಡಿಕೊಂಡು. ರೇಷ್ಮೆ ಐಸಿರಿ, ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ತೀರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು, ಸರಣಿಯ ವಿಶೇಷ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಹೆಚ್ಚಿನ ಮಾಹಿತಿಯನ್ನ ತಮ್ಮಿಂದಲೇ ನೇರವಾಗಿ ಪಡಿಬೇಕು ಅಂತಾದ್ರೆ ಖಂಡಿತ ಮಹಾದೇವ್ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ, ನನ್ನ ಮೊಬೈಲ್ ಸಂಖ್ಯೆ 9949533633. ನಿಧಾನವಾಗಿ ಇನ್ನೊಂದ್ಸರಿ, 9949533633. ಇನ್ನೂ ಒಂದ್ಸರಿ ಹೇಳ್ಬಿಡಿ, 9945332633. ಒಳ್ಳೆಯದು ಡಾಕ್ಟರ್ ಮಹಾದೇವ್ ಅವರೇ, ಇದುವರೆಗೂ ವಿವಿಧ ಮೇವಿನ ಬೆಳೆಗಳು ಅದರ ಸುಧಾರಿತ ತಳಿಗಳು ಈ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ, ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಕೇಶವಮೂರ್ತಿಗಳು, ತಮಗೂ ಹೊಸ ವರ್ಷದ ಶುಭಾಶಯಗಳು. ಇದುವರೆಗೆ ವಿವಿಧ ಮೇವು ಬೆಳೆಗಳಲ್ಲಿ ಸುಧಾರಿತ ತಳಿಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಮೇವಿನ ಬೆಳೆಗಳ ಸುಧಾರಿತ ಬೀಜೋತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಬೀಜೋತ್ಪಾದನಾ ತಜ್ಞರಾದ ಡಾಕ್ಟರ್ ಎಬಿ ನಾರಾಯಣ ರೆಡ್ಡಿ ಅವರೊಂದಿಗೆ ಸಂದರ್ಶನವಿದೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಸಂಕಲನ ಆರ್ ಲೋಕೇಶ್ವರಿ, ನಿರ್ಮಾಣ ಎನ್ ಕೇಶವಮೂರ್ತಿ. ಇದುವರೆಗೆ ಮೇವು ಮೆಲುಕು ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಈಗ ಒಂದು ಕೃಷಿ ಹಾಡನ್ನು ಆಲಿಸೋಣ. ಹೊಲದ ಗುಡಿಯೊಳ್ ಹಚ್ಚಿರಣ್ಣ ದ್ವಿದಳ ದೀಪ, ಕಳೆದು ಹೋಗದಿರಲಿ ವಿವಿಧ ಕಾಳು ರೂಪ. ಕಾಳು ಕಾಳು ದ್ವಿದಳ ಕಾಳು ಜೀವಶಕ್ತಿಗೆ, ಬೆಂದ ಕಾಳು ಹೆಸರ ತಂತು ಬೆಂಗಳೂರಿಗೆ. ಹೊಲದ ಗುಡಿಯೊಳ್ ಹಚ್ಚಿರಣ್ಣ ದ್ವಿದಳ ದೀಪ, ಕಳೆದು ಹೋಗದಿರಲಿ ವಿವಿಧ ಕಾಳು ರೂಪ. ಮೊಳಕೆ ಕಾಳು ಜೀವಿಗಳಿಗೆ ಅಮೃತ ಅನ್ನವು, ಇಳೆಗೆ ಬೇಕು ಬೇರು ಸೊಪ್ಪು ಫಲವತ್ತಾಗಲು. ಪ್ರಾಣಿ ಪಕ್ಷಿ ಜೀವಕ್ಕೆಲ್ಲ ಬಲವ ತುಂಬಲು, ಬೆಳಕಿನೆಡೆಗೆ ಸಾಗಿ ಬರಲು ಪ್ರಾಣ ತೈಲವು. ಹೊಲದ ಗುಡಿಯೊಳ್ ಹಚ್ಚಿರಣ್ಣ ದ್ವಿದಳ ದೀಪ, ಕಳೆದು ಹೋಗದಿರಲಿ ವಿವಿಧ ಕಾಳು ರೂಪ. ನಿತ್ಯ ತಿನ್ನಬೇಕು ಮುಷ್ಟಿ ಬಗೆಯ ಕಾಳು, ಪೌಷ್ಟಿಕಾಂಶಕ್ಕೆಲ್ಲಿ ಕೊರತೆ ನೀನೇ ಹೇಳು.